ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು ಜೀವನದಿ ಎಜಯಿಸಿ ಬೀಗು ಕೃಷಿ ಶೋಧನೆ ಸಾಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಬದುಕಿಗದೆ ಬೋಧನೆ ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಮಲೆನಾಡು ಕರಾವಳಿ ಪ್ರದೇಶ ಉತ್ತರ ಅರೆ ಮಲೆನಾಡು ಉತ್ತರ ಒಣ ಪ್ರದೇಶ 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ ಬೋಧನೆ ಸಂಶೋಧನೆ ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಕೃಷಿ ಪದವಿ ಸ್ನಾತಕೋತ್ತರ ಕೃಷಿ ಮಾರುಕಟ್ಟೆ ವ್ಯವಹಾರ ಸಮುದಾಯ ವಿಜ್ಞಾನ ಕೃಷಿ ಅರಣ್ಯ ಪದವಿಗಳು ಕೃಷಿ ಸಂಶೋಧನೆ ಕೃಷಿ ಡಿಪ್ಲೊಮಾ ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ 28 ಕೃಷಿ ಸಂಶೋಧನಾ ಕೇಂದ್ರಗಳು 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ ವಿವಿಧ ಬೆಳೆಗಳ 210 ತಳಿಗಳು ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು ಕರ್ನಾಟಕ ಸರ್ಕಾರದ ಯೋಜನೆಗಳು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ ಕೃಷಿ ವಿಜ್ಞಾನ ಕೇಂದ್ರಗಳು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು ಸಿಬ್ಬಂದಿ ತರಬೇತಿ ಘಟಕ ಸಮುದಾಯ ಬಾನುಲಿ ಕೇಂದ್ರ ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಕಳೆಗಳ ಸಮಗ್ರ ನಿರ್ವಹಣೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ವಿಸ್ತರಣಾ ನಿರ್ದೇಶಕರಾದ ಡಾ ರಮೇಶ್ ಬಾಬು ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಹೇಮಂತ್ ರಾಂಬಡಿಗಿ ಕೇಳುಗರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತು ಕಳೆಗಳ ಸಮಗ್ರ ನಿರ್ವಹಣೆ ಕುರಿತು ನಾವು ಮಾತಾಡ್ತಾ ಇದ್ದೀವಿ ಈಗ ಬೇಸಿಗೆ ಹಂಗಾಮು ಬಂದಿದೆ ಈಗಲಿಂದನೂ ಹೇಗೆ ಪ್ರಾರಂಭ ಮಾಡಬಹುದು ಮಳೆಗಾಲದೊಳಗೆ ಹೇಗೆ ಬಹುವಾರ್ಷಿಕ ಕಳೆಗಳನ್ನು ಹೇಗೆ ನಿರ್ವಹಿಸಬೇಕು ಇದ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿವೃತ್ತ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ ರಮೇಶ್ ಬಾಬು ಅವರು ನಮ್ಮ ಜೊತೆಗಿದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ತಮಗೂ ಮತ್ತು ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಈ ಕಳೆ ಅಂತೀವಲ್ಲ ಯಾವುದಕ್ಕೆ ಕಳೆ ಅನ್ನೋದು ನಾವು ಯಾವುದೇ ಒಂದು ಬೆಳೆಯನ್ನು ಸಾಗುವಳಿ ಮಾಡ್ತಿರ್ಬೇಕಾದ್ರೆ ನಮಗೆ ಒಂದು ಬೇಡವಾದ ಸಸ್ಯವರ್ಗ ಹೊಲದಲ್ಲಿ ಬರ್ತದೆ ನಮ್ಮ ಬೆಳೆ ಬಿಟ್ಟು ಏನು ಬೇರೆದು ಬರ್ತದೋ ಅದು ನಮ್ಮ ಬೆಳೆಗಳ ಜೊತೆಗೆ ಪೋಷಕಾಂಶಗಳಿಗೆ ಮತ್ತು ಮಣ್ಣಿನ ತೇವಾಂಶಕ್ಕೆ ಮತ್ತು ಇತರ ಎಲ್ಲ ಸಂಪನ್ಮೂಲಗಳಿಗೆ ಅದು ಸ್ಪರ್ಧೆ ಮಾಡೋದರಿಂದ ಅಥವಾ ನಮ್ಮ ಬೆಳೆಯನ್ನು ಕುಂಠಿತ ಮಾಡೋದರಿಂದ ಒಂದು ಬೇಡವಾದ ಸಸ್ಯವರ್ಗ ಅಂತ ನಾವು ಇದು ಮಾಡ್ತೀವಿ ಅದು ನಮ್ಮ ಒಂದು ಅನಿಸಿಕೆ ಮೇಲೆ ಹೋಗ್ತದೆ ಇದು ನಮಗೆ ಬೇಕೋ ಬೇಡವೋ ಗಿಡ ಮೆಕ್ಕೆಜೋಳದ ಹೊಲದಲ್ಲಿ ಒಂದು ಟೊಮೆಟೊ ಗಿಡ ಬಂತಂದ್ರೆ ರೈತ ಅದನ್ನು ಇಟ್ಕೊಬೋದು ಇಟ್ಕೊಳ್ಳಕ್ಕಿಲ್ಲ ಇಟ್ಕೊಬೋದು ಒಂದು ಗಿಡ ಯಾಕಂದ್ರೆ ಏನೋ ಒಂದು ಟೊಮೆಟೊ ಹಣ್ಣು ಬರ್ತದೆ ತಿಂತಿನಂತ ಇಟ್ಕೊಬೋದು ಇಲ್ಲ ಅದು ನನಗೆ ಬೇಡ ಅದೊಂಥರ ಅದು ಮೆಕ್ಕೆಜೋಳದ ಜೊತೆಗೆ ಬೇಡವೇ ಬೇಡ ಅಂತಂದ್ರೆ ಆ ಗಿಡವನ್ನು ಕಿತ್ತಾಕ್ಬೋದು ಅಂದರೆ ಅದು ಯಾವ ರೀತಿ ನಮಗೆ ಹಾನಿ ಮಾಡ್ತದೆ ಅನ್ನೋದ್ರ ಮೇಲೆ ಒಂದು ಕಳೆ ಅಂತೇಳಿ ನಾವು ಅದನ್ನು ವ್ಯಾಖ್ಯಾನ ಕೊಡ್ತೀವಿ ಏನಾದರೂ ನಮ್ಮ ಮುಖ್ಯ ಬೆಳೆ ಜೊತೆ ಪೈಪೋಟಿ ಮಾಡ್ತಾ ಇದ್ರೆ ಅದನ್ನ ನಿರ್ವಹಿಸಬೇಕು ಸರ್ವನಾಶ ಮಾಡಬಾರ್ದು ಹೌದು ನಿರ್ವಹಣೆ ಬಹಳ ಮುಖ್ಯ ಸರ್ವನಾಶ ಮಾಡಿದ್ರೆ ಪ್ರಭೇದಗಳ ನಾಶ ಆದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಹೌದು ಅದು ಒಂಥರ ಇಕೋಸಿಸ್ಟಮ್ನಲ್ಲಿ ಇಕಾಲಜಿಯಲ್ಲಿ ಪರಿಸರದಲ್ಲಿ ಒಂಥರ ಇಂಬ್ಯಾಲೆನ್ಸ್ ಅಂತಾರೆ ಅಸಮತೋಲನ ಆಗ್ತದೆ ಈಗ ನಮ್ಮ ರೈತರು ಕಳೆಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತಾರೆ ಯಾಕಂದ್ರೆ ಇವತ್ತು ನಮ್ಗೆ ಆಳು ಕಾಳು ಸಿಗ್ತಾ ಇಲ್ಲ ಕೈಯಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ ಇಂಥವೆಲ್ಲ ಸಮಸ್ಯೆಗಳು ಹಾಗಾಗಿ ಸಮಗ್ರವಾಗಿ ನಿರ್ವಹಿಸಬೇಕಾದ್ರೆ ಕೈಯಿಂದ ಕೀಳುವುದಾಗಿರ್ಬೋದು ಎಡೆ ಹೊಡೆಯುವುದು ಆಗಿರ್ಬೋದು ಅಥವಾ ರಾಸಾಯನಿಕಗಳನ್ನು ಬಳಸಿ ಆಗಿರ್ಬೋದು ಅಥವಾ ಜೈವಿಕ ಪದ್ಧತಿ ಬಳಸಿ ಆಗಿರ್ಬೋದು ಇವೆಲ್ಲವೂ ಕೂಡ ಸಾಧ್ಯತೆಗಳು ಇದಾವಲ್ಲ ಇಲ್ಲಿ ಸಾಧ್ಯತೆಗಳಿದೆ ಯಾವಾಗಲೂ ನಾವು ಕಳೆಯನ್ನ ಸಮಗ್ರವಾಗಿ ನಾವು ನಿರ್ವಹಣೆ ಮಾಡಬೇಕು ಬರೀ ಕಳೆನಾಶಕ ಅಂತ ಅಲ್ಲ ಇವತ್ತಿನ ಒಂದು ಚರ್ಚೆಯಲ್ಲಿ ನಾವು ಕಳೆನಾಶಕಗಳ ಬಗ್ಗೆ ಹೆಚ್ಚು ಹೇಳ್ತಾ ಇದೀವಿ ಯಾಕಂದ್ರೆ ಅದು ಅನಿವಾರ್ಯ ಆಗಿದೆ ಅಂತ ಹೇಳಬೇಕಾಗಿದೆ ಆದರೆ ರೈತರು ಮಾತ್ರ ಸಮಗ್ರ ಕಳೆ ನಿರ್ವಹಣೆ ಬಗ್ಗೆನೇ ವಿಚಾರ ಮಾಡಬೇಕು ಹೊರತಾಗಿ ಯಾವುದೇ ಒಂದು ವಿಧಾನಕ್ಕೆ ಎಂದು ಅವಲಂಬನೆ ಆಗಬಾರದು ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಪರಿಹಾರ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಕಳೆ ನಿಯಂತ್ರಣ ಅಥವಾ ಕಳೆ ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಇವತ್ತಿನ ದಿನಮಾನದಲ್ಲಿ ಏನಾದರೂ ನಮ್ಮ ಕೃಷಿಯಲ್ಲಿ ಸಮಸ್ಯೆ ಇದ್ದರೆ ರೈತರಿಗೆ ಸಮಸ್ಯೆ ಇದ್ದರೆ ಅದು ಕಳೆ ನಿಯಂತ್ರಣ ಅಥವಾ ಕಳೆ ನಿರ್ವಹಣೆ ಅಂತಲೇ ಹೇಳಬೇಕಾಗ್ತದೆ ಕಳೆಗಳು ರೈತರಿಗೆ ಭಾರಿ ಸಮಸ್ಯೆ ಆಗಿದೆ ಅದಕ್ಕೆ ರೈತರು ಅದಕ್ಕಿಂತ ಕಳೆ ನಿಯಂತ್ರಣ ಮಾಡೋದಕ್ಕಿಂತ ಮುಂಚೆ ಕೆಲವು ಕಳೆಗಳ ಬಗ್ಗೆ ಕೆಲವು ಮೂಲ ಮಾಹಿತಿಯನ್ನು ಅವರು ತಿಳಿದುಕೊಂಡ್ರೆ ಮುಂದೆ ಹತೋಟಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಅವ್ರು ತಿಳ್ಕೊಬೋದು ಮೂಲ ಮಾಹಿತಿ ಅಂತಂದರೆ ಈಗ ರೈತರು ಮೇಲಿಂದ ಮೇಲೆ ನಮಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಏನಂತಂದ್ರೆ ನಾವೆಲ್ಲ ಕೈಗಳೇ ಮಾಡ್ತೀವಿ, ಅಂತರ್ ಬೇಸಾಯ ಮಾಡ್ತೀವಿ, ಕಳೆನಾಶಕ ಉಪಯೋಗ ಮಾಡ್ತೀವಿ, ಇಷ್ಟು ಮಾಡಿದ್ರು ಕಳೆಗಳು ಮೇಲಿಂದ ಮೇಲೆ ಬಂದು ನಮಗೆ ತೊಂದರೆ ಕೊಡ್ತಾ ಇದಾವ. ಯಾಕೆ ಅಷ್ಟು ಸತ್ತು ಹೋಗುದಿಲ್ಲ, ಯಾಕೆ ಹಿಂಗ ಪುನಃ ಪುನಃ ಬಂದು ರೈತರಿಗೆ ಕಾಡಿಸ್ತೇವೆ ಅಂತ ನಾವು ತಿಳ್ಕೊಬೇಕಂದ್ರೆ ಕೆಲವು ವಿಶಿಷ್ಟ ಗುಣಗಳು ಅಥವಾ ಗುಣಧರ್ಮಗಳಿದೆ ಈ ಕಳೆಗಳಿಗೆ, ಅದನ್ನು ತಿಳ್ಕೊಂಡ್ರೆ ಈ ಸಮಸ್ಯೆ ಏನನ್ನೋದು ನಮಗೆ ಗೊತ್ತಾಗ್ತದೆ. ಹಾಗಾದ್ರೆ ಏನು ವಿಶಿಷ್ಟ ಗುಣಗಳು, ವಿಶಿಷ್ಟ ಗುಣಧರ್ಮಗಳು? ಈಗ ನೋಡಿ, ಕಳೆಗಳಿಗೆ ಬಹಳಷ್ಟು ಒಂದು ವಿಶಿಷ್ಟ ಗುಣಗಳಿದೆ, ಒಂದು ಗುಣಧರ್ಮಗಳು, ಅದನ್ನು ಯಾದಿವ ಮಾಡ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಆಗ್ತದೆ. ಆದರೆ ಕೆಲವೊಂದು ವಿಶಿಷ್ಟ ಗುಣಗಳ ಬಗ್ಗೆ ಮಾತ್ರ ಇಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಏನಂತಂದ್ರೆ, ಅತ್ಯಂತ ಮುಖ್ಯವಾದ ಒಂದು ಕಳೆಗಳ ಗುಣ ಏನಂದ್ರೆ, ಈ ಕಳೆಗಳಿಗೆ ಅಧಿಕ ಬೀಜಗಳನ್ನು ಉತ್ಪಾದನೆ ಮಾಡತಕ್ಕಂತ ಒಂದು ಶಕ್ತಿ ಇದೆ, ಬಹಳಷ್ಟು ಬೀಜಗಳನ್ನು ತಯಾರು ಮಾಡ್ತವೆ. ಇದು ಒಂದು ದೊಡ್ಡ ಸಮಸ್ಯೆ. ಈಗ ಒಂದು ಪಾರ್ಥೇನಿಯಂ ಅಥವಾ ಕಾಂಗ್ರೆಸ್ ಕಸ ಅಂತ ತಗೊಂಡ್ರೆ ನೀವು, ಒಂದು ಚಿಕ್ಕ ಗಿಡ ಇದ್ರೆ ಒಂದು 5-10 ಸಾವಿರ ಬೀಜನ ತಯಾರು ಮಾಡ್ತದೆ. ಅದೇ ಸ್ವಲ್ಪ ದೊಡ್ಡದಾಗಿದ್ರೆ 25,000 ಬೀಜಗಳನ್ನ ತಯಾರು ಮಾಡ್ತದೆ. ಅದೇ ಕೀರೆ ಗಿಡ ಅಥವಾ ಕಾಡು ರಾಜಗಿರಿ ಅಂತ ಹೇಳ್ತಾರೆ ನಮ್ಮ ರೈತರು ಹೊಲದಲ್ಲಿ ಬೆಳೀತದ, ಅದು ಅಥವಾ ಕಿರ್ಕ್ಸಾಲಿ ಇರ್ಬೋದು, ಈ ತರ ಜಾತಿ ಏನಿದಾವಲ್ಲ, ಇವು ಕೂಡ ಒಂದು 10,000-25,000 ಒಂದು ಗಿಡಕ್ಕೆ ಬೀಜಗಳನ್ನ ತಯಾರು ಮಾಡ್ತವೆ. ಈ ಹಣ್ಣಿ ಕಸ ಅಥವಾ ಹೊನ್ನೆ ಕುಕ್ಕ ಅಂದ್ರೆ ನಮ್ಮ ರೈತರಿಗೆ ಬಹಳ ಒಂದು ಪರಿಚಿತ ಒಂದು ಕಳೆ, ಇದು ಕೂಡ 10-15,000 ಬೀಜಗಳನ್ನ ತಯಾರು ಮಾಡ್ತದೆ. ಇನ್ನು ಕಬ್ಬಿನಲ್ಲಿ ಒಂದು ಬಿಳಿಚಿ ಕಸ ಅಥವಾ ಉರಿಮಲ್ಲಿಗೆ ಅಂತ ಬರ್ತದೆ, ಬಾಗಲಕೋಟು ಬೆಳಗಾವಿ ಜಿಲ್ಲಾ ಕಡೆ ಹೋದ್ರೆ ಬರ್ತದೆ. ಅದು ಕನಿಷ್ಠ ಅಂದ್ರೆ 1,00,000, ಸಣ್ಣದು 1-8 ಇಂಚು ಬೆಳೀತದ, ಅದು 1,00,000 ಬೀಜಗಳನ್ನ ತಯಾರು ಮಾಡ್ತದೆ. ಆಮೇಲೆ ಹೂವಾಡುವಾಗ ನೀವು ಕಿತ್ತಿ ಏನಾದ್ರು ಒಗೆದ್ರೆ ಅಂದ್ರೆ, ಈ ಗಿಟಗಾಣಿ ಇಗಳಿ ರೈತರು ಏನ್ ಮಾಡ್ತಾರೆ ಅಥವಾ ಗುಳಿ, ಈ ಕಸನ ಕಿತ್ತಲ್ಲಿ ಭೂಮಿಯಲ್ಲಿ ಇಡ್ತಾರೆ ಅವರು ಜಮೀನೊಳಗೆ, ಇಲ್ಲಾಂದ್ರೆ ಬದುನ ಮೇಲೆ ಎಸಿತಾರೆ. ಅವು ಕಿತ್ತು ಎಸೆದ್ರು ಕೂಡ ಅಲ್ಲೇ ಹೂವಾಗಿ ಅಲ್ಲೇ ಬೀಜ ಹಾಕ್ತವು, ಅಂದ್ರೆ ಅಷ್ಟು ಹಠಮಾರಿ ಸ್ವಭಾವ ಅವುಗಳಿಗೆ ಇದೆ. ಅದಕ್ಕೆ ಇದನ್ನ ನಮ್ಮ ರೈತರು ಯಾವಾಗಲೂ ತಿಳ್ಕೊಂಡಿರ್ಬೇಕು. ಅಂದ್ರೆ ಬೀಜ ಅದವಲ್ಲ, ತಮಗೆ ಹಿತವಾದ ಒಂದು ವಾತಾವರಣ ಸಿಕ್ಕರೆ ಮೊಳಕೆ ಒಡೆದ್ ಬಿಡ್ತವು ಅಂತ. ಹೌದೌದು. ಮತ್ತೆ ಅದು ಅಲ್ಲದೆ ಅವು 7-8 ವರ್ಷಗಳವರೆಗೆ ಮೊಳಕೆ ಒಡೆಯುವ ಶಕ್ತಿಯನ್ನು ಹೊಂದಿರ್ತವೆ. ಹೌದು. ಒಳ್ಳೆ ಮಾಹಿತಿ ಹೇಳಿದ್ರೆ ನೀವು, ಇದ್ರ ಬಗ್ಗೆ ನಾನು ನಮ್ಮ ರೈತರಿಗೆ ಹೇಳ್ಕೊಡ್ತೇನೆ. ಇಲ್ಲಿ ಏನಿದೆ, ಇದೊಂದು ಪ್ರಮುಖವಾದಂತ ಒಂದು ಗುಣ ಅವಕ್ಕೆ, ಒಂದು ಹೆಚ್ಚು ಬೀಜ ತಯಾರು ಮಾಡೋದು. ಎರಡನೇದು, ಅವು ಒಮ್ಮೆ ಬೀಜ ಭೂಮಿಗೆ ಬಿತ್ತಂದ್ರೆ ಒಮ್ಮೆಗೆ ಮೊಳಕೆ ಹೊಡೆದಿಲ್ಲ, ವಿಶ್ರಾಂತ ಸ್ಥಿತಿಗೆ ಹೋಗ್ತವೆ. ಅಂದ್ರೆ ಸುಪ್ತಾವಸ್ಥೆ ಅಂತ ಹೇಳ್ತೀವಿ ನಾವು, ಒಂಥರ ಕುಂಭಕರ್ಣ ಹಿಂಗೆ 6 ತಿಂಗಳ ನಿದ್ದೆ ಮಾಡ್ತಿದ್ನಲ್ಲ ಆ ತರ ಇದು. ಅದು ಮಳೆ ಬಂದ್ರು ಎಚ್ಚರಾಗಿಲ್ಲ, ಬಿಸಿಲು ಬಂದ್ರೆ ಒಂದು 5-6 ತಿಂಗಳ ರೆಸ್ಟ್ ಹೋಗ್ಬಿಡ್ತಾವು. ಆದ್ರೆ ಕೆಲವೊಂದು ಮತ್ತೆ ಅವು ರೆಡಿಮೇಡ್ ಇರ್ತಾವು, ಕೆಲವು ಮೊಳಕೆ ಹೊಡೆದು ಮತ್ತೆ ತೊಂದರೆ ಕೊಡ್ತವೆ. ಅಂದ್ರೆ ಒಂದು ಚೈನಾ ಇರ್ತದಲ್ಲಿ, ತಕ್ಷಣ ಮೊಳಕೆ ಹೊಡೆದು ಬರಂತವು, ರೆಸ್ಟ್ ತಗೊಂಡು ಮುಂದೆ ರೈತನಿಗೆ ಕಾಡ್ತಕ್ಕಂಥವು ಇರ್ತವೆ. ಇದು ಒಂದೇ ಗಿಡದಲ್ಲಿ ಇದು ಈ ತರ ಬೀಜಗಳು ತಯಾರಾಗ್ತವೆ ಅದರಲ್ಲಿ. ಇದು ಬೇರೆ ಬೇರೆ ಗಿಡ ಬೇರೆ ಬೇರೆ ಜಾತಿ ಅಂತಲ್ಲ, ಒಂದೇ ಗಿಡದಲ್ಲಿ ಈ ತರ ಬೀಜಗಳು ಬರ್ತದೆ. ಆಮೇಲೆ ಇದು ಏನಿದೆ ಅಲ್ಲ, ನಮ್ಮ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಬೀಜಗಳು 1 ಸೆಂಟಿಮೀಟರ್ ಅಥವಾ 2 ಸೆಂಟಿಮೀಟರ್ ಏನ್ ಮೇಲ್ಪದರದಲ್ಲಿದೆ, ಆ ಬೀಜ ನಮಗೆ ಬಹಳ ಕಳೆ ಬೀಜ ನಮ್ಮ ರೈತರಿಗೆ ಬಹಳ ತೊಂದರೆ ಕೊಡ್ತವೆ. ಅದೇ 5-7 ಸೆಂಟಿಮೀಟರ್ ಇತ್ತಂತಂದ್ರೆ ಅವು ಸುಪ್ತಾವಸ್ಥೆಗೆ ಅಂದ್ರೆ ವಿಶ್ರಾಂತ ಸ್ಥಿತಿಗೆ ಹೋಗ್ತವೆ. ಅವು ಮುಂದೆ ರಂಟೆ ಕುಂಟೆ ಹೊಡೆದಾಗ ಮತ್ತೆ ಮೇಲೆ ಬಂದು ಅವು ನಮ್ಮ ರೈತರಿಗೆ ತೊಂದರೆಯನ್ನ ಕೊಡ್ತವೆ. ಈಗ ಇನ್ನೊಂದು ಏನಿದೆ ಅಂತಂದ್ರೆ, ನಮ್ಮ ಬೆಳೆ ಬೀಜಗಳು ನಮ್ದು ಇವತ್ತು ಬಿತ್ತೀವಿ ಅಂತಂದ್ರೆ ಅದು ಜೋರ್ ಮಳೆ ಆದ್ರೆ ನೀರು ನಿಂತರೆ ಅವತ್ತು ಆ ಸೀಸನ್ ಕೊಳತು ಹೋಗ್ಬಿಡ್ತಾವೆ 5-6 ದಿನದಲ್ಲಿ. ಕಳೆ ಬೀಜಗಳು ಹಂಗಲ್ಲ, ಅವು ಕೊಳತು ಹೋಗೋದೇ ಇಲ್ಲ, ಅವು ಕನಿಷ್ಠ 2 ವರ್ಷ ಅಂತರೂ ಜೀವಂತವಾಗಿದ್ದೇ ಇರ್ತವ. ಕನಿಷ್ಠ ಇದು 2 ವರ್ಷ, 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, ಕೆಲವೊಂದು 100 ವರ್ಷದವರೆಗೆ. ಆಗಲಿ ಬಿಳಿಚಿ ಕಸ ಉರಿ ಮಲ್ಲಿಗೆ ಅಂತ ಹೇಳಿದೆ ಕಬ್ಬಿನಲ್ಲಿ ಬರ್ತಕ್ಕಂಥದ್ದು, ಒಂದು 100 ವರ್ಷ ಅವು ಇರ್ತವೆ. ಅಂದ್ರೆ ಆಯುಷ್ಯ ಬಹಳ ಹೋಗುತ್ತೆ, ಸುಪ್ತಾವಸ್ಥೆ ಬೇರೆ, ಆಯುಷ್ಯ ಬೇರೆ, ಇದು ದೀರ್ಘಕಾಲ ಬದುಕತಕ್ಕಂಥ ಶಕ್ತಿ ಕೂಡ ಅವು ಹೊಂದಿದೆ. ಹಾಗಾಗಿ ಅವುಗಳನ್ನ ನಿರ್ವಹಣೆ ಸರಿಯಾಗಿ ಮಾಡಲೇಬೇಕಾಗುತ್ತೆ ಇವು ಏನು ನಾನು ಮುಖ್ಯವಾಗಿ ಹೇಳಿದೆ, ಇವು ಪ್ರಮುಖ ಗುಣಗಳು, ಬಹಳ ಆತಂಕಕಾರಿ ಗುಣಗಳಿವು ನಮಗೆ. ಇದರ ಜೊತೆಗೆ ಇನ್ನೂ ಕೆಲವು ಗುಣಗಳು ಸೇರಿಬಿಟ್ರಂತೂ ಅವು ಬಹಳ ಅಪಾಯಕಾರಿ ಕಳೆಗಳಾಗ್ತವೆ. ಹೆಂಗಂತಂದ್ರೆ, ಈಗ ಕೆಲವು ಆಳವಾದ ಬೇರೆ ಇರ್ತದೆ, ಈಗ ಕರಿಕೆ ತಗೊಂಡ್ರೆ ಆಳವಾದ ಬೇರು, ಆಮೇಲೆ ಜೇಕು ಅಂತ ತಗೊಂಡ್ರೆ ಅದಕ್ಕೆ ಗಡ್ಡೆಗಳು ಬರ್ತವೆ, ಅದಕ್ಕೆ ಬಹಳ ಗಡ್ಡೆಗಳು ಇರ್ತವೆ. ಒಂದು ಗಡ್ಡೆ ಕಂಟ್ರೋಲ್ ಮಾಡ್ತೀವಿ, ಇನ್ನೊಂದು ಗಡ್ಡೆಯಿಂದ ಬರ್ತಾ ಇರ್ತದೆ, ಸಮಸ್ಯೆ ಬರ್ತಾ ಇರ್ತದೆ. ಆಮೇಲೆ ಅವಕ್ಕೆ ಬರ ನಿರೋಧಕ ಶಕ್ತಿ ಇರ್ತದೆ. ಆಮೇಲೆ ಒಂದು ಬೆಳೆಯಲ್ಲಿ ಬರ್ತಕ್ಕಂಥ ಕೆಲವು ಕಸಗಳು ಅವು ಅವ್ರ ಜೊತೆನೇ ಹುಟ್ಟಿ ಬರ್ತವೆ, ಅದರಂಗೆ ಇರ್ತವು. ನಾವು ಏನು ಕಟಾವು ಮಾಡ್ತೀವಿ ನಮ್ಮ ಬೆಳೆನ, ಅದ್ರ ಜೊತೆಗೆ ಸೇರಿಕೊಂಡು ನಮ್ಮ ಬೆಳೆಗಳ ಉತ್ಪನ್ನ ಜೊತೆಗೆ ಸೇರ್ಕೊಂಡ್ಬಿಡ್ತಾವೆ, ಗೊತ್ತೇ ಆಗಲ್ಲ ನಮಗೆ. ಇಂಥ ಸಮಸ್ಯೆ ಇದ್ರೆ ಇವು ಏನಪ್ಪ ಅಂದ್ರೆ, ಇಂಥವು ನಾ ಏನು ಆಗಲೇ ಹೇಳಿದೆ, ಅಧಿಕ ಬೀಜೋತ್ಪಾದನೆ, ಸುಪ್ತಾವಸ್ಥೆಗೆ ಹೋಗೋದು, ವಿಶ್ರಾಂತ ಸ್ಥಿತಿಗೆ ಹೋಗೋದು, ಬಹಳ ವರ್ಷ ಬದುಕೋದು, ಇದ್ರ ಜೊತೆಗೆ ಇವನು ಸೇರ್ಕೊಂತಂದ್ರೆ ಅವನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗಿಬಿಡುತ್ತೆ. ಇನ್ನು ಕೆಲವೊಂದಿಷ್ಟು ಇರ್ತಾವಲ್ಲ ಬಹುವಾರ್ಷಿಕ ಕಳೆಗಳು ಅಂತೀವಿ. ಹೌದು, ಯಾಕೆ ಅಂತವೆಲ್ಲ ಜೇಕೆ ತಗೊಳ್ರಿ ನೀವು, ಜೇಕ ಅಲ್ಲಿ ಹೊಲದಲ್ಲಿ ಅಲ್ಲೊಂದು ಇಲ್ಲೊಂದು ಕಾಣ್ತದೆ. ಮೊದಲಾಗ ರೈತರು ನಿರ್ಲಕ್ಷ್ಯ ಮಾಡಿಬಿಡ್ತಾರೆ. ರಂಟೆ ಎಡಕುಂಟಿ ಹೊಡೆದಾಗ ಅದು ಅಲ್ಲೆಲ್ಲೆಲ್ಲೆ ಪ್ರಸಾರ ಆಗಿ ಇಡೀ ಹೊಲ ತುಂಬ ತುಂಬಿಡ್ತದೆ. ಅದು ಒಮ್ಮೆ ಅಷ್ಟಾಗಿರೋದಿಲ್ಲ, ರೈತರಿಗೆ ನಿರ್ಲಕ್ಷ್ಯ ಮಾಡಿನ ಅಷ್ಟಾಗಿರ್ತದೆ. ಎಕ್ಕೆ ಕೂಡ ಹಂಗೇನೆ, ಎಕ್ಕೆ ಬೀಜ ಬಿದ್ದು ನೋಡ್ರಿ ಎಕ್ಕೆ ಬೀಜ ಹೆಂಗಾಗ್ತದೆ ಅಂದ್ರೆ, ನೀವು ನೋಡಿರ್ಬೇಕು ಎಕ್ಕೆ ಕಾಯಿನ, ಅದಕ್ಕೆ ಒಂಥರ ರೆಕ್ಕೆ ಇದು ಇರ್ತವೆ, ಅದಕ್ಕೆ ಫೆದರ್ ಅಥವಾ ರೆಕ್ಕೆಗಳಂತ ಇರ್ತವೆ, ಹೂವಿನ ಹಾಕಿರ್ತದೆ. ಬೀಜನ ತಗೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಮ್ಮ ಹೊಲದಾಗಿದ್ದು ಒಂದು ಗಿಡ ಇತ್ತಂತಂದ್ರೆ ಒಂದು ಕಾಯಿ ಒಳಗೆ ಎಂತ ಇಲ್ಲ ಅಂದ್ರೂ 700-800 ಬೀಜ ಇರ್ತವೆ. ಒಂದು 20-30 ಕಾಯಿ ಆಗ್ತವು, ಲೆಕ್ಕ ಹಾಕ್ರಿ ನೀವು ಎಷ್ಟಾಗ್ತದೆ. ಇದು ಹೆಚ್ಚಿದ್ದು ಅಂತ ಸಮಸ್ಯೆ ಬರೋದಿಲ್ಲ ಈಗ, ಯಾಕಂದ್ರೆ ನಮ್ಮ ರೈತರು ಅದನ್ನ ಪೂಜೆ ಮಾಡ್ತಾರೆ. ಸುಗ್ಗಿ ಕಾಲದಾಗ ಅದ್ರ ಹೂವ ಇಟ್ಟು ಪೂಜೆ ಮಾಡೋದಿದೆ, ಅದೊಂದೇನ ಮಾಡ್ತಾರೆ. ಬಟ್ ಕೆಲವು ಕಳೆಗಳು ಮಾತ್ರ ನೀವು ಹೇಳ್ದಂಗೆ ಬಹುವಾರ್ಷಿಕ ಕಳೆಗಳಂದ್ರೆ ನೀವು ಗರಿಕೆ ಇರ್ಬೋದು, ಜೇಕ್ ಇರ್ಬೋದು, ಇವಂತರೂ ಸಮಸ್ಯೆ ಮಾಡೇ ಮಾಡ್ತೀವಿ ರೈತರಿಗೆ. ಈ ಗರಿಕೆಯನ್ನ ಅಥವಾ ಜೇಕನ್ನ ಈ ಹಿಂದೆ ರೈತರು ನಟ್ ಕಳೆದು ಅದ್ರ ತುದಿಯಲ್ಲಿ ಐತಿ ಅದನ್ನ ಹುಡ್ಕೊಂಡು ಹೋಗಿ ಹೋಗಿ ಅಂತಗದ್ ಹಾಕ್ತಿದ್ರು, ಒಣಗಿ ಬಿಡ್ತಿತ್ತು, ಬೇಸಿಗೆಯೊಳಗ ಅದು ಸಮಸ್ಯೆ ಹೋಗ್ಬಿಡ್ತಿತ್ತು. ಆ ರೀತಿ ಈಗ ರೈತರು ಹಂಗೇನ್ ಮಾಡ್ಲಿಕ್ಕಿಲ್ಲ. ತಾವ್ ಹೇಳಿದಾಗೆ ಮುಂಚೆ ಇದೇ ಪದ್ಧತಿಯ ನಟ್ ಕಡೆದಂತಾನೆ ಹೇಳ್ತಿದ್ರು, ಬ್ಯಾಸಿಗೆ ಒಳಗ ನಟ್ ಕಡದು ಹೆಂಟಿಗಳನ್ನ ತೆಗೆದು ಬಿಸಿಲಿಗೆ ಹಾಕ್ತಿದ್ರು, ಅದು ಒಳಗಡೆ ಏನು ಬೇರೆ ಆರವಾಗಿ ಇರ್ತದ ಒಣಗಿ ಅದು ಕಂಟ್ರೋಲ್ ಆಗೋದು ಒಂದೇ ವಿಧಾನ ಇತ್ತು. ಈಗಂತೂ ಬಹಳ ಸರಳ ವಿಧಾನಗಳು ಬಂದ್ಬಿಟ್ಟಿದಾವೆ, ಕಳೆನಾಶಕಗಳು ಬಂದಿದೆ, ಅದರಿಂದ ಸರಳವಾಗಿ ನಾವು ಕಂಟ್ರೋಲ್ ಮಾಡಬಹುದು. ಟ್ರಾಕ್ಟರ್ದಿಂದ ಆಳವಾಗಿ ಉಳುಮೆ ಮಾಡೋದು ಹಂಗೆಲ್ಲಾನು ಮಾಡ್ತ, ಈಗ ಹಿಂದೆ ನಟ್ ಕಡಿತಿದ್ರು ಈಗ ಟ್ರಾಕ್ಟರ್ ಆಳವಾಗಿ ಉಳುಮೆ ಮಾಡಬಹುದು. ಮಾಡಿದಾಗ ಆ ಹೆಂಟೆಗಳು ಸರಿಯಾಗಿ ಕರಗಬೇಕು, ಅದು ಏನು ಬೇರೆ ಇರ್ತದೆ ಆಳವಾಗಿ ಹೋಗಿರ್ತದೆ ಅದೆಲ್ಲ ಒಣಗಿದಾಗ ಮಾತ್ರ ಅದು ಕಂಟ್ರೋಲ್ ಆಗಕ್ಕೆ ಸಾಧ್ಯ ಇದೆ. ಸ್ವಲ್ಪ ಒಂದು 25% ಉಳಿದ್ರು ಅದೇ ನೆಕ್ಸ್ಟ್ ಇಯರ್ ಮತ್ತೆ ಅದು ಸಮಸ್ಯೆಯನ್ನು ಮಾಡ್ತದೆ. ಮತ್ತೆ ಜೈವಿಕ ಪದ್ಧತಿ ಏನಿಲ್ಲ, ಜೈವಿಕ ಪದ್ಧತಿಯಲ್ಲಿ ಏನಾಗಿದೆ, ಕಳೆಗಳಲ್ಲಿ 100+ ತರದ ಕಳೆಗಳಿದೆ. ಜೈವಿಕ ಪದ್ಧತಿಯಲ್ಲಿ ಏನಾಗಿದೆ, ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಳೆ, ಒಂದು ಕಳೆಗೆ ಅವರು ಔಷಧ ಕಂಡು ಹಿಡಿದ ಹೊರತಾಗಿ ನಮ್ಮಲ್ಲಿ ಎಲ್ಲ ಬರ್ತವೆ ನಮಗೆ. ಪಾರ್ಥಿಯನಿಮ್ ಇರ್ತದೆ, ಇಡಗಾಣಿ ಇರ್ತದೆ, ಇಗಳಿ ಇರ್ತದೆ, ಹೊನ್ನೆ ಕುಕ್ಕ ಇರ್ತದೆ. ಹಿಂಗಾಗಿ ಅವು ವರ್ಕ್ ಮಾಡೋದಿಲ್ಲ ನಮ್ಮ ಇಂಡಿಯನ್ ಕಂಡೀಷನ್ ಒಳಗೆ. ಬಹಳಷ್ಟು ಕಸಗಳಿರೋದ್ರಿಂದ ಜೈವಿಕ ಕ್ರಿಯೆ ಸ್ವಲ್ಪ ಕಷ್ಟ ನಮ್ಮಲ್ಲಿ. ಎರಡನೇದು ಕೆಲವು ಫಂಗಿಸೈಡ್ ಹೆಂಗಿದಾವಲ್ಲ ಹಂಗೆ, ಶಿಲೀಂಧ್ರಗಳು ಕೆಲವು ಬ್ಯಾಕ್ಟೀರಿಯಾಗಳು ಕೂಡ ರೋಗ ಉಂಟು ಮಾಡಿ ಅವನ್ನು ಕಂಟ್ರೋಲ್ ಮಾಡ್ತವೆ. ಈ ಕೀಟಗಳಿಂದ ಮಾಡೋದು ಒಳ್ಳೇದು ರೀತಿ. ಈ ರಾಸಾಯನಿಕ ಕೀಟನಾಶಕಗಳನ್ನು ಬಳಸುವುದು ಎಲ್ಲಿ ಅತಿ ಅನಿವಾರ್ಯ ಅಲ್ಲಿ ಮಾತ್ರ ಬಳಸ್ರಿ ಅಂತ ಹೇಳೋದು, ಏನು ಪರವಾಗಿಲ್ಲ ನೀವು ಒಂದ್ಸಲ ಹೊಡಿದ್ರೆ ಸರಿ ಇರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ಅಲ್ಲಿ ಜೀವ ವೈವಿಧ್ಯಕ್ಕೆ ಬಹಳ ಸಮಸ್ಯೆ ಆಗುತ್ತೆ ಅಂತೇಳಿ ಸಂಶೋಧನೆಗಳು ಹೇಳ್ತವೆ. ಹೌದು ಹೌದು, ನಾವು ನೋಡಿದ್ವಿ 40 ವರ್ಷದಲ್ಲಿ ಏನು ಕಳೆಗಳನ್ನು ನೋಡಿದ್ವಿ ಕೆಲವು ಹಿಂದಕ್ಕೆ, ಅವು ನಮ್ಮ ಹೊಲದಲ್ಲಿ ಕಾಣಸಿಗ್ತಾ ಇಲ್ಲಿ. ಒಳ್ಳೊಳ್ಳೆ ಕಳೆಗಳು ನಮ್ಗೆ ಬೇಕಾದಂತವೆ. ಒಂದು ನೆಲನೆಲ್ಲಿ ಇರಬಹುದು, ಈಗ ನೆಲನೆಲ್ಲಿ ಕೊರೋನಾ ಸಮಯದಲ್ಲಿ ಬಹಳ ಜನಪ್ರಿಯ ಆಯ್ತದ್ದು, ಅದು ಹುಡುಕಾಡ್ಬೇಕಾಗ್ತದೆ ಜನರು. ಮುಂಚೆ ಎಲ್ಲ 25-30 ವರ್ಷದಿಂದ ಹೊಲದಲ್ಲಿ ಪೂರ್ತಿ ಅದೇ ತುಂಬಿರೋದು. ಆಮೇಲೆ ಇನ್ನೊಂದು ಈಶ್ವರ್ಯ ಬಳ್ಳಿ ಅಂತ ಇತ್ತು, ಅದು ಕೂಡ ಹಂಗೆ ಈಗ ಯಾವ ಕಾಣ್ತಾ ಇಲ್ಲ. ನಾವು ನೋಡ್ತೀವಿ ಬಹಳಷ್ಟು ಬದಲಾವಣೆ ಆಗಿಬಿಟ್ಟಿದೆ ಈಗ. ಅದಕ್ಕೆ ತಾವು ಹೇಳಿದಂಗೆ ಈ ಸಮಗ್ರ ನಿರ್ವಹಣೆಯಲ್ಲಿ ಒಂದು ನಿರ್ವಹಣೆ ಮಾಡಿದ್ರೆ ಒಳ್ಳೆಯದು. ಕಂಟ್ರೋಲ್ ಮಾಡಿ ಪೂರ್ತಿ ನಿರ್ಮೂಲನೆ ಮಾಡೋದಕ್ಕಿಂತನು ನಮಗೆ ಅವು ಲಾಸ್ ಮಾಡ್ತಾವಂತಂದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಲಾಸ್ ಮಾಡ್ತಾವೆ ನೋಡ್ಕೊಂಡು ಅದರಷ್ಟಕ್ಕೆ ನಾವು ಸೀಮಿತಗೊಂಡು ನಮ್ಮ ಬೆಳೆಗಳನ್ನು ತಕ್ಕೊಂಡ ಬಗ್ಗೆ ಅಷ್ಟೇ ವಿಚಾರ ಮಾಡ್ಬೇಕು ನಾವು. ಹಿಂಗಾಗಿ ನಮ್ಮ ಏನು ಹಳೆ ಪದ್ಧತಿಗಳಿದ್ದವು, ಆಳವಾದ ಉಳುಮೆ ಮಾಡೋದು ಬೇಸಿಗೆಯಲ್ಲಿ ಅಲ್ಲಿ ಸ್ವಲ್ಪ ಹೋಗ್ತಾ ಇದ್ದವು. ಆಮೇಲೆ ಮಳೆ ಬಂದರೆ, ಈ ಏಪ್ರಿಲ್ ಮೇದಲ್ಲಿ ಮಳೆ ಬಂದಾಗ ಹೊಲ ಸರಿಯಾಗಿ ತಯಾರು ಮಾಡಿಟ್ರೆ ಕೆಲವೊಂದು ಕಳೆಗಳು ಬಂದ್ಬಿಡ್ತವೆ. ಅವಾಗ ಒಂದ್ಸಲ ಎರಡು ಸಲ ನೀವು ಹರಿಗೆ ತೆಗೆದ್ರೆ ಬಿತ್ತೋ ಟೈಮ್ನ ಕಸನೇ ಇರೋದಿಲ್ಲ. ಆದ್ರೆ ಈಗ ಹಾಗಲ್ಲ, ಆಗೋದಿಲ್ಲ. ಈಗೇನಾಗ್ತವೆ, ಮಳೆ ಬರ್ತದೆ, ಬಿತ್ತಲೇಬೇಕು ಈಗ, ಯಾಕಂದ್ರೆ ಸಕಾಲದಲ್ಲಿ ಮಳೆ ಆಗೋದಿಲ್ಲ. ಈಗ ಬೆಳೆ ಮತ್ತು ಕಳೆ ಎರಡು ಒಮ್ಮೆಗೆ ಬಂದ್ಬಿಡ್ತವೆ ಈಗ, ಯಾಕಂದ್ರೆ ಅವಾಗೆ ಬಿತ್ತೀವಿ ಅವಾಗೆ ಕಳೆ ಬಂದ್ಬಿಡ್ತವೆ, ಸರಿ ಹೋಗಲ್ಲ ಆಗೋದಿಲ್ಲ. ಆಮೇಲೆ ಈಗ ನಿರಂತರವಾಗಿ ಮಳೆ ಬಂದಿದೆ ಈಗೆಲ್ಲ, ತಾವೆಲ್ಲ ನೋಡಬಹುದು 2012 ಮಳೆ ವರ್ಷ ಇಡೀ ಮಳೆ ಬಂತು. ಇತ್ತೀಚೆಗೆ ಅಂತಂತಂದ್ರೆ 2019 ಮಳೆ ಬಂತು. ಮಳೆ ಬಂದಾಗ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ ಕಸ ತೆಗಿಲಿಕ್ಕಾಗಲ್ಲ ರೈತರಿಗೆ, ಕೈಗಳೇ ತೆಗಿಲಿಕ್ಕಾಗೋದಲ್ಲ, ಹೊಲದಾಗ ಹೋಗ್ಲಿಕ್ಕಾಗೋದಿಲ್ಲ. ರೈತರು ಹರಿಗೆ ಬಿಟ್ಟಿದ್ದಾರೆ ಅಲ್ಲ, ಬೆಳೆನ ಹರಿಗೆ ತೆಗೆದಿದ್ದಾರೆ, ಅಂದ್ರೆ ಕಸ ತೆಗಿಲಿಕ್ಕಾಗೋದಿಲ್ಲ ಅಂತೇಳಿ. ಇಂಥ ವರ್ಷಗಳಲ್ಲಿ ಏನಾಗ್ತದೆ, ಸಾಕಷ್ಟು ಕಳೆ ಬೀಜಗಳು ನಮ್ಮ ರಿಸರ್ವ್ ಬ್ಯಾಂಕ್ ಅಂದ್ರೆ ಮೊನ್ನೆ ರಿಸರ್ವ್ ಬ್ಯಾಂಕ್ ನಮಗೆ ಬಿದ್ದು ಬಿಟ್ಟಿರ್ತವೆ. ಅದು ನಮ್ಗೆ ಗೊತ್ತಾಗಲ್ಲ ರೈತರಿಗೆ, ಏನ ವರ್ಷ ಬಿತ್ತು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಒಂದು ವರ್ಷ ಕಳೆ ಏನಾದ್ರೂ ಭೂಮಿಗೆ ಬಿದ್ದರೆ, ಒಂದು ಗಾದೆ ಮಾತಿದೆ, ಒಂದು ವರ್ಷದ ಕಳೆ 7 ವರ್ಷ ಕೇಳು ಅಂತ ಅದೊಂದು ಗಾದೆ ಮಾತು. ಆದ್ರೆ ಈಗೆಲ್ಲ ನೋಡಿದ್ವಿ ಅಲ್ಲಿ, ಈಗ ಸುಪ್ತಾವಸ್ಥೆಗೆ ಹೋಗಿರ್ತವೆ, ವಿಶ್ರಾಂತಿ ಸ್ಥಿತಿಗೆ ಹೋಗಿರ್ತವೆ, ದೀರ್ಘಾವಧಿ ಅವಧಿವರೆಗೆ ಅವು ಬಾಳ್ತವೆ, ಅಂದ್ರೆ ಆಯುಷ್ ಬಹಳ ಇದೆ, 10-20 ವರ್ಷ. ಅಂದ್ರೆ ಒಮ್ಮೆ ಆ ತರ ಒಂದು 2019 ಮಳೆ ಹಂಗೆ ಬಿದ್ದು ಅಂದ್ರೆ ಇಂತ ಹೊತ್ತಿನಾಗ ನಮಗೆ ಕಳೆನಾಶಕಗಳ ಮೊರೆ ಹೋಗ್ಲೇಬೇಕಾಗ್ತದೆ. ಮತ್ತೆ ಸೂಕ್ತ ಸಮಯದಲ್ಲೇ ಕಳೆ ತೆಗಿಬೇಕು. ಹೌದು, ಈಗ ರೈತರು ಕಳೆ ತೆಗಿತಾರೆ, ಬೆಳೆ ಸಾಗುವಳಿ ಮಾಡ್ಬೇಕಾದ್ರೆ ಕಳೆ ತೆಗೆದೇ ತೆಗಿತಾರೆ, ಅದರಲ್ಲಿ ಯಾವುದೇ ಇದಿಲ್ಲ. ಆದ್ರೆ ಕಳೆ ಯಾವಾಗ ತೆಗಿತೀವಿ ಅನ್ನೋದು ಬಹಳ ಮುಖ್ಯ. ಕಳೆ ತೆಗೆದು ಎಷ್ಟು ಮುಖ್ಯನೋ ಅದಕ್ಕೆ ಸೂಕ್ತ ಸಮಯ ಅಂತಂತಂದ್ರೆ, ಒಂದು ಕಳೆ ಮತ್ತು ಬೆಳೆ ಪೈಪೋಟಿಗೆ ಒಂದು ಸಂದಿಗ್ಧ ಹಂತ ಅಂತ ಇರ್ತದೆ. ಯಾವುದೇ ಒಂದು ಬೆಳೆ ತಗೊಳ್ರಿ ನೀವು, ಈಗ ಒಂದು 100 ದಿನದ ಒಂದು ಬೆಳೆ ಇದೆ ಅಂದ್ರೆ ಮೊದಲ 1/3 ಭಾಗ ಯಾವಾಗಲೂ ಕಳೆ ಮತ್ತು ಬೆಳೆ ಒಂದು ಸ್ಪರ್ಧೆಗೆ ಅತ್ಯಂತ ಸಂದಿಗ್ಧ ಹಂತ. ಅಷ್ಟರೊಳಗೆ ನಾವು ಅದನ್ನು ಕಂಟ್ರೋಲ್ ಮಾಡಲೇಬೇಕು. 100 ದಿನದ ಬೆಳೆ ಇದೆ ಅಂದರೆ 33 ದಿನ ಅಥವಾ 35 ದಿನದೊಳಗೆ ನಮ್ಮ ಹೊಲ ನಾವು ಕ್ಲೀನ್ ಇಡಬೇಕು. 35 ದಿನ ದಾಟಿದೆ ಅಂತಂದರೆ ಕಳೆಗಳಿಂದ ಭಾಳ ನಷ್ಟ ಆಗ್ತದೆ. ಅದು ರೈತರಿಗೆ ಗೊತ್ತಿಲ್ಲ. ರೈತರು ಏನು ಮಾಡ್ತಾರೆ ಅಂದರೆ ಈಗ ಒಂದು ಕೀಟವಾದ ಹುಳ ಬಂದರೆ ಕಡಿದ್ರೆ ಗೊತ್ತಾಗ್ತದೆ, ರೋಗ ಬಾಧೆ ಲಕ್ಷಣಗಳು ರೋಗ ಬಂದರೆ ಗೊತ್ತಾಗ್ತದೆ. ಸ್ಪ್ರೇ ಹಿಡ್ಕೊಂಡು ನಿಲ್ತಾರೆ. ಕಳೆ ಬೆಳೆ ಎರಡು ಜೊತೆಗೆ ಇರ್ತದೆ, ಅದು ಹಸಿರು ಕಾಣ್ತಿರ್ತದೆ ಅದು ಹಸಿರು ಕಾಣ್ತಾನೆ ಇರ್ತದೆ. ಆದರೆ ಆ ಲಕ್ಷ ವಹಿಸೋದಿಲ್ಲ, ಭಾಳಷ್ಟು ನಷ್ಟವನ್ನು ನಾವು ಮಾಡ್ತೇವೆ. ಏನಂದರೆ ಹಾಕಿದಂಥ ಗೊಬ್ಬರ ಎಲ್ಲ ಅವೇ ತೊಗೊಂತವೆ. ತೇವಾಂಶ ಮಳೆಗಾಲ ಬರಗಾಲ ಇತ್ತಂದ್ರೆ ಮುಗಿದು ಹೋಯ್ತು, ಎಲ್ಲ ತೇವಾಂಶ ಅವನ್ನೇ ತೊಗೊಂತವೆ. ಅಂದರೆ ಒಂದು ಅಂದಾಜಿನ ಪ್ರಕಾರ 3-4 ಪಟ್ಟು ಎಷ್ಟು ಪೋಷಕಗಳನ್ನು ಕಳೆಗಳೇ ತೊಗೊಂತವೆ, ಒಂದು 2-3 ಪಟ್ಟು ಹೆಚ್ಚು ತೇವಾಂಶವನ್ನು ಕಳೆಗಳೇ ತೊಗೊಂತವೆ. ಮತ್ತು ಬೆಳಿಗ್ಗೆ ಏನು ಉಳಿದನ್ನು ಕಷ್ಟಪಟ್ಟು ರೈತ ದುಡ್ಡು ದುಬಾರಿ ಬೆಲೆ ಕೊಟ್ಟು ರಸಗೊಬ್ಬರ ತಿಪ್ಪೆ ಗೊಬ್ಬರ ಹಾಕಿರ್ತಾನೆ, ಮತ್ತು ಇವನ್ನೇ ತೊಗೊಂಡು ಹೋದ್ರೆ ಹೆಂಗೆ? ಮತ್ತು ಸೂರ್ಯನ ಬೆಳಕಿಗೂ ಕೂಡ ಪೈಪೋಟಿ. ಹಾಂ, ಸೂರ್ಯನ ಬೆಳಕು ಅಂದರೆ ಇವು ಭಾಳ ಅಬ್ಬರವಾಗಿ ಬೆಳೆಯೋದ್ರಿಂದ, ಎತ್ತರ ಬೆಳೆಯೋದ್ರಿಂದ ಬೆಳೆಗಳಿಗೆ ಬೆಳಕೇ ಸಿಗೋದಿಲ್ಲ. ಮತ್ತು ಜಗಕ್ಕೂ ಕೂಡ, ಒಂದು ಸ್ಥಳಾವಕಾಶಕ್ಕೂ ಕೂಡ ಇವು ಪೈಪೋಟಿ ಹೊಡ್ತವೆ. ಇವೆಲ್ಲ ಪೈಪೋಟಿಯಿಂದ ಬೆಳೆಯಲ್ಲಿ ಬಹಳಷ್ಟು ಇಳುವರಿ ಕಡಿಮೆ ಆಗ್ತದೆ. ಯಾವಾಗ ಅಂದರೆ ಅದು ಸಂದಿಗ್ಧ ಹಂತದಲ್ಲಿ. ಆ ಸಂದಿಗ್ಧ ಹಂತದಲ್ಲಿ ನಾವು ಅದು ಕಳೆ ತಿಳಿಲಿಲ್ಲ, ನಷ್ಟ ಮಾತ್ರ ವಿಪರೀತ ಆಗಿರ್ತದೆ. ಯಾವುದಕ್ಕೆ ಸಂದಿಗ್ಧ ಅಂತ ಅನ್ನೋದು, ನಾವು ಮೊದಲನೇ 35 ದಿನ, ಹಾ ಮೊದಲ 30 ಅಂದ್ರೆ ನಾನು 100 ದಿನದ ಒಂದು ಬೆಳೆ ಇದ್ದಾಗ ಅದರ ಮೊದಲ 100% ಭಾಗ ಅಂದ್ರೆ ಒಂದು 30-35. ಈಗ 150 ದಿನ ಬೆಳೆ ಇತ್ತಂತಂದ್ರೆ ಮೊದಲ 50 ದಿನ, 180 ದಿನ ಬೆಳೆ ಇತ್ತಂದ್ರೆ ಹತ್ತಿ ಅಂತ ಬೆಳೆ 180-190 ದಿನ, ಮೊದಲ 60-65 ದಿನ ಸಂದಿಗ್ಧ ಹಂತ. ಅವಾಗ ಬೆಳೆ ಬೆಳವಣಿಗೆ ಬಹಳ ಕಡಿಮೆ ಇರ್ತದೆ, ಕಸಗಳು ಬಹಳ ಇರ್ತವೆ. ಆ ಕಸದ ಕಳೆ ಮುಕ್ತವಾಗಿ ನಾವು ಜಮೀನನ್ನು ಇಡಲೇಬೇಕು 60-65 ದಿನದೊಳಗೆ. ನಾವು ಏನಾದರೂ ತಡ ಮಾಡಿದ್ವಿ ಅಂದ್ರೆ ಇಳುವರಿಯಲ್ಲಿ ಬಹಳ ಕುಂಠಿತವನ್ನು ನಾವು ಕಾಣಬಹುದು. ಅದೇ ಅದೇ, ಈಗ ಕಳೆ ತೆಗೆಯುವುದೈತಲ್ಲ, ಎಡಿ ಹೊಡೆಯುವುದು ಪದ್ಧತಿ ಒಂದು, ಕೈಯಿಂದ ಆರಿಸೋದು ಇನ್ನೊಂದು ಪದ್ಧತಿ, ಇನ್ನೊಂದು ರಾಸಾಯನಿಕ ಪದ್ಧತಿ. ಈ ಹಂತದಲ್ಲಿ ನಾವು ಕಳೆ ತೆಗಿಲಿಕ್ಕೆ ಹೋದಿವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಈರುಳ್ಳಿಯೊಳಗೆ ಜಾಸ್ತಿ ಕಳೆ ಬರುತ್ತೆ, ಅಲ್ಲಿ ಎಡೆ ಹೊಡೆಯಕ್ಕೆ ಬರಲ್ಲ, ಹಿಂಗೆಲ್ಲನೂ ಇದೆ. ಕೆಲವೊಂದು ಬೆಳೆಯಲ್ಲಿ ಎಡೆ ಹೊಡೆಯಕ್ಕೆ ಬರೋದಿಲ್ಲ. ನೀವು ಹೇಳಿದ ಒಳ್ಳೆ ಪ್ರಶ್ನೆನೇ ಇದು. ಈಗ ಅಂತರ್ ಬೇಸಾಯ ಮಾಡಲಿಕ್ಕೆ ಯಾವಾಗ ಬರ್ತದೆ, ಅವು ಸಾಲಿನಲ್ಲಿ ಬೆಳೆದಿದ್ರೆ ಬರ್ತದೆ, ಹತ್ತಿ ಇರ್ಬೋದು, ಗೋವಿನ ಜೋಳ ಇರ್ಬೋದು, ಶೇಂಗಾ ಇರ್ಬೋದು, ಅಟ್ಲೀಸ್ಟ್ ನಾವು ಎಡೆ ಕುಂಟೆ ಹೊಡೆದು 2 ಸಾಲಿನಿಂದ ತೆಗಿತೀವಿ. ಈಗ ರೈತರು ಉಳ್ಳಾಗಡ್ಡೆಯಲ್ಲಿ ಏನ್ ಮಾಡ್ತಾರೆ, ಚಮಕಿ ಒಗಿತಾರೆ, ಚಮಕಿ ಅಂತಾರೆ ಅವ್ರು, ಬ್ರಾಡ್ಕಾಸ್ಟ್ ಬೀಜನ ಉಕ್ಕಿ ಬಿಡ್ತಾರೆ, ಬಿತ್ತನೆ ಮಾಡ್ತಾರೆ ಎರಡು ಕಡೆ, ಒಂದು ಕಡೆ ಮೊದಲ ಬಿತ್ತಾರೆ, ಇನ್ನೊಂದು ಕಡೆ ಅದನ್ನು ಬಿತ್ತಾರೆ. ಹಿಂಗಾಗಿ ಎಡೆ ಕುಂಟೆ ಹೋಗೋದಿಲ್ಲ ಅದರಲ್ಲಿ. ಅಂತದ್ರಲ್ಲಿ ಈ ಕಳೆನಾಶಕಗಳು ನಮ್ಮ ಒಂದು ನೆರವಿಗೆ ಬರ್ತವೆ, ಅಂದ್ರೆ ಲಾಭ ಇದೆ ಕಳೆನಾಶಕ ಉಪಯೋಗ ಮಾಡೋದು. ಅಂದ್ರೆ ಎಲ್ಲಿ ನಾವು ಅಂತರ್ ಬೇಸಾಯ ಅಥವಾ ಎಡೆಕುಂಟೆ ಹೊಡಲಿಕ್ಕೆ ಸಾಧ್ಯನೇ ಇಲ್ಲೋ ಅಲ್ಲಿ ನಾವು ಕಳೆನಾಶಕಗಳನ್ನು ಬೆಳೆಸಿದ್ರೆ ಕಳೆಗಳನ್ನು ನಾವು ಬಹಳ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಉಳ್ಳಾಗಡ್ಡಿ ಅಂತ ಬೆಳೆಯಲ್ಲಿ ನೀವು ಉಳ್ಳಾಗಡ್ಡಿ ಬೆಳೆ ನೋಡ್ರಿ, ಜಲ್ದಿ ಬೆಳೆದಿಲ್ಲ ಅದು, ಅದು ಟೈಮ್ ತಗೊಳೋದು 15 ದಿನ ತಗೊಂತದೆ ಮೊಳಕೆ ಹೊಡೆಯೋದಕ್ಕೆ. ಆಮೇಲೆ ಒಂದು 30-35 ದಿನ ಸರಿ ಕಾಣದಲ್ಲೂ ಕೂಡ ಕಸ ನೋಡಿ ಅದಕ್ಕಿಂತ ಎತ್ತರ ಬೆಳೆದಿರ್ತವೆ. ನಮ್ಮ ರೈತರದ ಅದೇ ಸಮಸ್ಯೆ ಇದೆ. ಬಿತ್ತಿದ ತಕ್ಷಣ ಯಾವಾಗಲೂ ಕಳೆನಾಶಕನ ಬಳಸ್ರಿ. ಬಿತ್ತಿದ ತಕ್ಷಣ, ಹೌದು, ಬಿತ್ತಿದ ತಕ್ಷಣ ಯಾಕೆ ಬಳಸಬೇಕಂದ್ರೆ ಮೊಳಕೆ ಹೊಡಿತಕ್ಕಂಥ ಕಳೆಗಳು ಬೀಜಗಳು ಅಲ್ಲೇ ಸತ್ತು ಹೋಗ್ಬಿಡ್ತವೆ. ಅಂದ್ರೆ ಮೊದಲ 30-35 ದಿನ ಸಂದಿಗ್ಧ ಹಂತ ಅಂತ ಏನತ್ತೀವಿ, ಆ 30-35 ದಿನದಲ್ಲಿ ಕಳೆಗಳು ಇರೋದಿಲ್ಲ. ಹಿಂಗಾಗಿ ನಾವು ಹಾಕಿದಂತ ರಸಗೊಬ್ಬರ ಇರ್ಬೋದು, ಗೊಬ್ಬರ ಇರ್ಬೋದು, ತೇವಾಂಶ ಎಲ್ಲವೂ ಬೆಳೆ ತೆಗೆದುಕೊಂಡು ಒಂದು ಆರೋಗ್ಯಕರ ಬೆಳವಣಿಗೆ ಬೆಳೆಯಲ್ಲಿ ನಾವು ಕಾಣಬಹುದು. ಉಳ್ಳಾಗಡ್ಡೆ ಅಂತ ಬೆಳೆಯೊಳಗೆ ನೀವು ಬಿತ್ತನೆ ಮಾಡಿದ ತಕ್ಷಣ ಸಿಂಪರಣೆ ಮಾಡಿದ್ರೆ ಕಸನ ಬೆಳಿತಾವೆ. ರೈತರು ಅವಾಗ ಫೋನ್ ಮಾಡ್ತಾರೆ ನಮಗೆ, ಸರ್ ಇಪ್ಪತ್ತು ದಿನದ ಬೆಳೆ ಇದ್ರಿ, ಕಸನ ಬಾಳ ಆಗಿಬಿಟ್ಟವ್ರಿ, ಏನು ಉಳ್ಳಾಗಡ್ಡೆನ ಕಾಣೋದು ಅಂತಾರೆ. ಮಳೆ ಹೇಳ್ಕೊಂಡ್ರಂತೂ ಸಮಸ್ಯೆ, ಉಳ್ಳಾಗಡ್ಡೆ ಅಂತ ಬೆಳೆಯಲ್ಲಿ ಅಂತೂ ಬಹಳ ಸಮಸ್ಯೆ. ಅದಕ್ಕೆ ಯಾವಾಗಲೂ ರೈತರಿಗೆ ನಾವು ಹೇಳೋದಂದ್ರೆ ಬಿತ್ತುವ ಸಮಯದಲ್ಲಿ ಮಾಡ್ರಿ, ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ, ಆದ್ರೆ ನೀವು 34 ದಿನ ಆರಾಮಾಗಿರ್ತೀರಿ. ಕೂಲಿ ಆಳ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಮೇಯ ಅಥವಾ ಒತ್ತಡ ನಿಮಗೆ ಬೀಳೋದಿಲ್ಲ. ನೀವು ಏನು ಒಕ್ಕಲುತನ ಮಾಡ್ತೀರಿ, ಗೊಬ್ಬರ ಹಾಕಿರ್ತೀರಿ, ಎಲ್ಲವೂ ಬೆಳಗ್ಗೆ ಸಿಗ್ತದೆ ಅಂತ ಹೇಳಿ ಇದನ್ನು ಜಾಸ್ತಿ ಒತ್ತು ಕೊಡ್ತೀವಿ ನಾವು. ಕಳೆನಾಶಕಗಳು ಅಂದ್ರೆ ಅವು ಕೂಡ ರಾಸಾಯನಿಕ ವಸ್ತುಗಳೇ. ಈಗೇನು ಅವ್ರು ಪೆಸ್ಟಿಸೈಡ್ ಯೂಸ್ ಮಾಡ್ತಾರಲ್ಲ, ಪೆಸ್ಟಿಸೈಡ್ನಲ್ಲೇ ಬರ್ತವೆ ಇವನು. ಶಿಲೀಂಧ್ರ ನಾಶಕ ಇರ್ಬೋದು, ಬ್ಯಾಕ್ಟೀರಿಯಾ ಕೊಲ್ತಕ್ಕಂಥ ಔಷಧಿಗಳಿರ್ಬೋದು, ಅದರಂಗೆ ಇದು ಕಳೆನಾಶಕ, ಇದು ಕೂಡ ರಾಸಾಯನಿಕ ವಸ್ತುನೇ. ರಾಸಾಯನಿಕ ವಸ್ತುಗಳನ್ನು ಭೂಮಿಗೆ ಬಳಸೋದ್ರಿಂದ ಅದ್ರದ್ದು ಏನಾಗಿದೆ, ಇವತ್ತೆಲ್ಲ ಜಗಜ್ಜಾಹೀರಾಗಿದೆ, ದುಷ್ಪರಿಣಾಮ ಇದೆ ಅಂತಾನೂ ನಾವು ಕೆಲವು ಫಲಿತಾಂಶಗಳನ್ನು ನಾವು ನೋಡಿ. ಕೆಲವೊಂದು ಕಳೆನಾಶಕಗಳನ್ನ ನಾವು ಉಪಯೋಗ ಮಾಡಿದಾಗ ಮೊದಲ 50-60 ದಿನ ಅಣುಜೀವಿಗಳ ಸಂಖ್ಯೆ ಕಡಿಮೆ ಆಗಿದೆ. ಕೆಲವೊಂದು ಕಳೆನಾಶಕ ಅಂದ್ರೆ ಪೆಂಡಿಮಿಥ್ಯಾಲಿನ್, ಅಟ್ರಾಜಿನ್, ಇವೇನು ಕೆಲವೊಂದು ಸಾಮಾನ್ಯ ಕಳೆನಾಶಕಗಳಿದೆಯಲ್ಲ, ಇವನ್ನು ಬಳಸಿದಾಗ ಕೂಡ ಮೊದಲ 20-25 ದಿನ 30 ದಿನದವರೆಗೂ ಅಣುಜೀವಿಗಳ ಸಂಖ್ಯೆ ಕಡಿಮೆ ಆಗಿದ್ದನ್ನ ನೋಡಿದ್ವಿ. ಆದರೆ 25-30 ದಿನಗಳಾದ್ಮೇಲೆ ಅಣುಜೀವಿಗಳ ಸಂಖ್ಯೆ ಮತ್ತೆ ಹೆಚ್ಚಾಗಿದ್ದನ್ನು ಕೂಡ ನಾವು ನೋಡಿದ್ವಿ. ಅಂದ್ರೆ ಅದು ಟೆಂಪ್ರರಿ, ಅದು ಶಾಶ್ವತ ಅಲ್ಲದು. ಮತ್ತೆ ಅಣುಜಿಗಳ ಸಂಖ್ಯೆ ಹೆಚ್ಚಾಗ್ತದೆ. ನಮ್ಮ ಭೂಮಿಯಲ್ಲಿ ತಾಕತ್ತಿದ್ರೆ, ಅಂದ್ರೆ ಸಾವಯವ ಅಂಶದ ಒಂದು ಪದಾರ್ಥ ಜಾಸ್ತಿ ಇತ್ತಂದ್ರೆ ಇದನ್ನ ಸ್ವಲ್ಪ ಈ ಕಳೆನಾಶಕಗಳ ಒಂದು ದುಷ್ಪರಿಣಾಮನ ನಾವು ಕಡಿಮೆ ಮಾಡ್ಕೊಬಹುದು. ರೈತರು ಅದ್ರ ಕಡೆ ಕೂಡ ಜಾಸ್ತಿ ಒಲವು ಕೊಡಬೇಕು. ಕಳೆನಾಶಕಗಳನ್ನ ಆದಷ್ಟು ಕಡಿಮೆ ಮಾಡಿದ್ರೆ ಒಳ್ಳೇದು. ಕೆಲವು ರೈತರು ಹೇಳ್ತಾರೆ ನಾವು ಭೂಮಿಯನ್ನು ಬಹಳ ಶುಚಿಯಾಗಿ ಇಡ್ತೀವಿ, ನಾವು ಕಳೆನಾಶಕಗಳನ್ನ ಬಳಸೋದಿಲ್ಲ ಅಂತ ಹೇಳ್ತಾರೆ, ಅದು ಬಹಳ ಒಳ್ಳೇದು. ಅಂತ ರೈತರಿಗೆ ನಾವು ಬಹಳ ಹೊಗಳ್ತೀವಿ, ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಕಾಲಿಕ ಮಳೆ, ನಿರಂತರ ಜಡಿ ಮಳೆ ಹತ್ತೋದ್ರಿಂದ ಕಳೆಗಳು ಬೆಳೆದು ಅವು 80 ವರ್ಷ ಬೀಜಗಳು ಅಲ್ಲೇ ಇರ್ತವೆ. ಪದೇ ಪದೇ ನಮ್ಮ ರೈತರಿಗೆ ಸ್ವಲ್ಪ ಹಾನಿ ಮಾಡ್ದಂತ ತೊಂದರೆ ಕೊಡ್ತಾನೆ ಇರ್ತವೆ. ಅಂತ ಹೊತ್ತಿನಾಗ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಾವು ಕಳೆನಾಶಕಗಳನ್ನ ಉಪಯೋಗ ಮಾಡಿ ಬಹಳದ್ರೆ ಬಿತ್ತಿದ ತಕ್ಷಣ ಒಂದ್ ಸಲ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ರೈತರು ಏನ್ ಮಾಡ್ತಾ ಇದ್ರೆ ಅಂದ್ರೆ ಬಿತ್ತಿದ ಕೂಡಲೇ ಹೊಡಿತಾರೆ, ಅದು ಸ್ವಲ್ಪ ಪ್ರಮಾಣ ಕಡಿಮೆ ಹಾಕಿರ್ತಾರೆ, ಸರಿ ಕಂಟ್ರೋಲ್ ಆಗಿ ಅಂತೇಳಿ 20 ದಿನಕ್ಕೆ ಮತ್ತೊಮ್ಮೆ ಹೊಡಿತಾರೆ, ಮತ್ತೊಂದ್ 40 ದಿನಕ್ಕೆ ಮತ್ತೊಮ್ಮೆ ಹೊಡಿತಾರೆ. ಇದು ತಪ್ಪು. ಇದನ್ನು ವೈಜ್ಞಾನಿಕವಾಗಿ ನಾವು ಮಾಡಿದ್ರೆ ಎಲ್ಲ ಕರೆಕ್ಟೇ, ಆದರೂ ಕೂಡ ನಾವು ಕಳೆನಾಶಕಗಳನ್ನು ಆದಷ್ಟು ಕಡಿಮೆ ಮಾಡಿದಷ್ಟು ಒಳ್ಳೇದು. ಅಂದ್ರೆ ಸಮಗ್ರ ಪದ್ಧತಿಗಳಿಂದ ನಿರ್ವಹಣೆ ಮಾಡೋದು ಯಾವಾಗಲೂ ಒಂದು ಉತ್ತಮ ಪದ್ಧತಿ. ಈ ಸಂದಿಗ್ಧ ಹಂತದಲ್ಲಿ ನಾವು ಕಳೆ ನಿರ್ವಹಣೆ ಮಾಡಿದ್ರೆ ಎಷ್ಟು ನಮಗೆ ಅನುಕೂಲ? ಬಹಳಷ್ಟು ಅನುಕೂಲ ಇದೆ ನೋಡ್ರಿ. ನಿಮಗೆ ಒಂದು 2 ಸಂದರ್ಭಗಳನ್ನ ಹೇಳ್ತೇನೆ, ರೈತರಿಗೂ ಗೊತ್ತಿರಲಿಲ್ಲ. ಈಗ ಕಳೆ ಅಂದ ತಕ್ಷಣ ಏನಾಗ್ತದೆ ಅಂತಂದ್ರೆ, ಬೆಳೆ ಬಿತ್ತಿದ ತಕ್ಷಣ ಕಳೆಗಳು ಬರ್ತವೆ. ಒಂದು 7 ದಿನಕ್ಕೆ ಕಳೆಗಳು ಕಾಣ್ತವೆ. ಮಳೆ ಬೆಳೆ ಮೊಳಕೊಡೋದು ಹೊರಗೆ ಬರ್ತದೆ, ಕಳೆ ಬೀಜಗಳು ಮೊಳಕೊಡೋದು ಬರ್ತವೆ. ಕಳೆ ಒಂದು 7-8 ದಿನಕ್ಕೆ ಕಾಣಿಸ್ಕೊಂತವೆ. ಅಲ್ಲಿಂದ ಹಿಡಿದು ಕೊನೆ ಸುಗ್ಗಿ ಕಟಾವಾಗವರೆಗೂ ಕಳೆ ತೆಗಿತಾ ಇದ್ರೆ ಏನು ಇಳುವರಿ ಬರ್ತದೆ ನೋಡ್ರಿ. ಅದಷ್ಟೇ ತೆಗೆದು ಕೈ ಬಿಟ್ಟುಬಿಡ್ರಿ, ಮುಂದೆ ಏನು ಮಾಡಬೇಡ್ರಿ. ಈ 2 ಸಂದರ್ಭಗಳನ್ನು ನೋಡ್ರಿ, ಇಳುವರಿ 2 ಒಂದಕ್ಕೊಂದೇ ಸಮನಾಗೇ ಇರ್ತದೆ. ಅಲ್ಲಿ ಇಡೀ ಬೆಳೆಯಲ್ಲಿ, ಇಡೀ ಅವಧಿ ಕಾಲಾವಧಿಯಲ್ಲಿ ನೀವು ಕಳೆಗಳನ್ನು ತೆಗೆದು ಒಂದು 15 ಕ್ವಿಂಟಲ್ ಬರ್ತದೆ ಅಂತ ಇಟ್ಕೊಳ್ಳೋಣ. ಇಲ್ಲಿ ಭಾಳ ಆದ್ರೆ ನಿಮ್ಗೆ 1 ಕ್ವಿಂಟಲ್ ಕಡಿಬೋದು, 14 ಕ್ವಿಂಟಲ್ ಬರ್ತದೆ ಸಂದಿಗ್ಧ ಅಂತಲ್ಲಿ ಮಾಡಿದ್ರೆ. ಅಂದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಈ ಒಂದು ಸಂದಿಗ್ಧಾಂತಕ್ಕೆ. ಆ ಹಂತದಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡಬೇಕು ಕಳೆಗಳನ್ನು. ಆಮೇಲೆ ದೊಡ್ಡ ದೊಡ್ಡದು ಕಣ್ಣಿ ಕಂಡಿದ್ ಮಾತ್ರ ತಕ್ಕೊಂತಿದ್ರು ಸಾಕು, ಅದನ್ನು ಕೂಡ ಮಾಡಬೇಕು. ತಮ್ದು ಒಳ್ಳೆ ಪರಿಸ್ಥಿತಿ. ರೈತರು ಏನ್ ಮಾಡ್ತಾನಂದ್ರೆ, ಕೈಗಳ ಮಾಡಿವಿ, ಎಡೆ ಕುಂಟೆ ಹೊಡೆದಿವಿ, ಕಳೆನಾಶಕ ಹೊಡೆದಿವಿ, ಸಾಲಲ್ಲಿ ಉಳ್ಕೊಂಡ್ಬಿಟ್ಟಿರ್ತದೆ. ಈ ಕಳೆನಾಶಕಗಳು ಹೊಡೆದ್ರು ಕೂಡ ಅದರ ಎಫೆಕ್ಟ್ ಇರೋದು, ಅದರ ಪರಿಣಾಮ ಇರೋದು 30-35 ದಿನ. ನೀವು ಬಿತ್ತಿದ ತಕ್ಷಣ ಕಳೆನಾಶಕ ಉಪಯೋಗ ಮಾಡಿದ್ರು ಕೂಡ 30-35 ದಿನ ಮೇಲೆ ಮತ್ತೆ ಕಳೆಗಳು ಬರ್ಲಿಕ್ಕೆ ಶುರು ಆಗ್ತವೆ. ಆದ್ರೆ ಅವಾಗ ರೈತ ಏನ್ ಮಾಡ್ತಾರೆ, ಎಡೆ ಕುಂಟೆ ಹೊಡೆದ್ ತೆಗಿತಾರೆ ಅವನ್ನ. ಆದ್ರೆ ಸಾಲಲ್ಲಿ ಉಳಿತದೆ, ಸಾಲಲ್ಲಿ ಉಳಿದಂತ ಹಂಗೆ ಬಿಡ್ತಾರೆ. ಯಾಕಂದ್ರೆ ಕೂಲಿ ಆಳುಗಳ ಸಮಸ್ಯೆ ಇದೆ, ದುಬಾರಿ ಇದೆ, ಬಿಟ್ಟು ಬಿಡ್ತಾರೆ. ಅವು ದೊಡ್ಡವಾಗಿ ಹೂ ಹಾಕಿದ್ವು ಅಂದ್ರೆ ಸಾಕು, ಆಗಲೇ ನಂಬರ್ ಹೇಳಿದ್ರೆ ನಿಮ್ಗೆ ಎಷ್ಟೊಂದು ಬೀಜಗಳನ್ನು ತಯಾರು ಮಾಡ್ತಾವ ಅಂತೇಳಿ. ಈ ಕಳೆನಾಶಕಗಳನ್ನ ಬಳಸೋದ್ರಿಂದ ಒಂದು ಜೈವಿಕ ಕ್ರಿಯೆ ಮೇಲೆ ಒಂದು ಹಂತದವರೆಗೆ ಸಮಸ್ಯೆ ಆಗ್ಬಹುದು, ಅಥವಾ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಶಿಫಾರಸುಗಿಂತ ಹೆಚ್ಚಾಗಿ ಬಳಸಿದಾಗ ಸಮಸ್ಯೆ ಆಗ್ಬಹುದು ಅಂತ. ಆದ್ರೆ ನಾವು ಕರೆಕ್ಟ್ ಆಗಿ ಬಳಸಿದ್ವಿ ಅಂತೇಳಿದಾಗ ಏನ್ ಲಾಭ ಆಗುತ್ತೆ? ಕಳೆನಾಶಕ ನಾವು ಬಳಸೋದ್ರಿಂದ ಬಹಳಷ್ಟು ಲಾಭ ಇದೆ. ಈಗ ನೀವು ಹೇಳಿದ್ರೆ ಆಗಲೇ ಕೂಲಿ ಆಳುಗಳು ಸಿಗ್ತಾ ಇಲ್ಲ, ಮಳೆ ಬಂತಂತಂದ್ರೆ ಕಸ ತೆಗಿಲಿಕ್ಕೆ ಆಗೋದಿಲ್ಲ. ನಮ್ಮ ರೈತರು ಹೆಚ್ಚಾಗಿ ಅವಲಂಬನೆ ಆಗೋದು ಕೂಲಿ ಆಳುಗಳ ಮೇಲೆ, ಅದು 20-25 ದಿನ ಆದ್ಮೇಲೆ. ಈಗ ಮುಂಗಾರಿಯಲ್ಲಿ ಎಲ್ಲ ರೈತರ ಹೊಲ ಒಮ್ಮೆಗೆ ಕಳೆ ಬರ್ತವೆ, ಹಿಂಗಾಗಿ ಲೇಬರ್ಗೆ ಡಿಮಾಂಡ್ ಬಹಳ ಆಗ್ತದೆ. ಅವಾಗ ಆಗುತ್ತೆ ಎಷ್ಟೋ ಜನ ಈ ರೀತಿಯಾಗಿ ಉಳ್ಳಾಗಡ್ಡಿ ಅಂತ ಕಮರ್ಷಿಯಲ್ ಕ್ರಾಪ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ಉಳ್ಳಾಗಡ್ಡಿ ರೈತರಿಗೆ ಹೇಳ್ತೇನೆ ನಾನು, ಉಳ್ಳಾಗಡ್ಡಿಯಲ್ಲಿ ಕೃಷಿ ಕಾರ್ಮಿಕರ ಒಂದು ಸಿಗೋದಿಲ್ಲ ಅಂತೇಳಿ ಅವ್ರು ಕಡಿಮೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಒಂದು ಈ ಕಳೆನಾಶಕಗಳನ್ನು ಬಳಸಿ 1 ಅಥವಾ 2 ಸಲ ಉಳ್ಳಾಗಡ್ಡಿಯಲ್ಲಿ ಅದು ಹೆಚ್ಚಿಗೆ ಬೆಳೆಸೋದು ಬೇಕಾಗಿಲ್ಲ ಮಾಡಿದರೆ ಖರ್ಚು ಭಾಳ ಕಡಿಮೆ, ಮತ್ತು ಸಕಾಲದಲ್ಲಿ ಅಂದರೆ ಈ ಸಂದಿದ್ಧ ಹಂತದಲ್ಲಿ ಅವನ್ನು ಕಂಟ್ರೋಲ್ ಮಾಡೋದ್ರಿಂದ ಒಳ್ಳೆ ಇಳುವರಿಯನ್ನು ನಾವು ಪಡಿಬೋದು. ಇಲ್ಲಾಂದರೆ ಲೇಬರ್ಸಿಗೆ ಭಾಳ ರೊಕ್ಕ ಕೊಡ್ತಾರೆ ಅವರು, ಬಹಳಷ್ಟು ದುಡ್ಡು. ಅದಕ್ಕಿದಕ್ಕೆ ಕಂಪೇರ್ ಮಾಡೋಂಗಿಲ್ಲ. ಕಳೆನಾಶಕಗಳಿಂದ ನೀವು ಉಪಯೋಗ ಮಾಡಿದ್ರೆ ಬಿತ್ತಿದ ತಕ್ಷಣ ಮಾಡೋದ್ರಿಂದ ಎಷ್ಟು ಖರ್ಚು ಮಾಡ್ತಾರೆ ಅವರು? ಒಂದು ಪಂಡಿ ಮಿಥ್ಯಾಲಿನ್ ಒಂದು ಲೀಟರ್ ಒಂದು ಎಕರೆಗೆ ಅವರು ಬಳಸಿದ್ರೆ ಅಂದ್ರೆ ಅದ್ರ ಖರ್ಚು ಎಷ್ಟು ಬರ್ತದೆ? ಲೇಬರ್ಗೆ ಒಂದು ಸ್ಪ್ರೇ ಮಾಡ್ಲಿಕ್ಕೆ ಒಂದು ಎಕರೆಗೆ 15 ರೂಪಾಯಿ ಖರ್ಚು ಮಾಡ್ತಾರೆ. ಅದೇ ಒಂದು ಎಕರೆಗೆ ಒಂದು 20-30 ಲೇಬರ್ ಬರ್ತಾರೆ ಅವರು, ಅದ್ರ ಖರ್ಚು ಎಷ್ಟು? ಇದನ್ನ ಮಾಡಿ ನೋಡಿದ್ರೆ ಉಳ್ಳಾಗಡ್ಡಿ ಅಂತ ಬೆಳೆಯಲ್ಲಿ ಕೂಡ ನಾವು ಉಳ್ಳಾಗಡ್ಡಿ ಬೆಳೆಯನ್ನ ಖರ್ಚು ಕಡಿಮೆ ಮಾಡಿ ಯಶಸ್ವಿಯಾಗಿ ಬೆಳೆಯಬಹುದು ಕಳೆನಾಶಕಗಳನ್ನು ಉಪಯೋಗ ಮಾಡಿ. ಹೌದು, ಇಲ್ಲಿ 2 ತರದ ಕಳೆನಾಶಕ ಅನ್ಸುತ್ತೆ. ಒಂದು ಮೊಳಕೆ ಒಡೆಯಕ್ಕಿಂತ ಪೂರ್ವ, ಇನ್ನೊಂದು ಮೊಳಕೆ ಹೊಡೆದ ನಂತರ. ಹೌದು, ಯಾವ್ದನ್ನ ಯಾವಾಗ ಬಳಸಬೇಕು, ಏಕದಳ ಕಳೆನೋ ದ್ವಿದಳ ಕಳೆನೋ ಇಂಥದ್ದೆಲ್ಲನೂ ಇರುತ್ತೆ. ಹೌದು, ಸಾಮಾನ್ಯವಾಗಿ 2 ಗುಂಪುಗಳಲ್ಲಿ ವರ್ಗೀಕರಣ ಮಾಡಿದ್ವಿ. ಒಂದು ಬಿತ್ತಿದ ತಕ್ಷಣ ಮಾಡ್ತಕ್ಕಂಥವು, ಪ್ರೀ ಎಮರ್ಜೆನ್ಸ್ ಅಂತಾರೆ, ಅಂದ್ರೆ ಬೆಳೆ ಮತ್ತು ಕಳೆ 2 ಮೊಳಕೆ ಹೊಡೆಯುವ ಪೂರ್ವದಲ್ಲಿ ಮಾಡ್ತಕ್ಕಂಥವು. ಇನ್ನೊಂದು ಬೆಳೆ ಬಂದ ನಂತರ ಮತ್ತು ಕಳೆ ಬಂದ ನಂತರ ಅದ್ರ ಮೇಲೆ ಮಾಡ್ತಕ್ಕಂಥವು. ಕಳೆ ಬೆಳೆ ಬಂದ ನಂತರ ಒಂದು 20-25 ದಿನ ನಂತರ ಮಾಡ್ತಾರೆ. ಕೆಲವು ಈಗೆಲ್ಲ 10-15 ದಿನ ನಂತರ ಬಿತ್ತಿದ ನಂತರ ಮಾಡ್ತಕ್ಕಂಥ ಕಳೆಗಳು ಬಂದಿವೆ. ಅವಕ್ಕೆ ನಾವು ಉದಯೋತ್ತರ ಅಂತೀವಿ. ಉದಯ ಪೂರ್ವ ಅಂದ್ರೆ ಮೊಳಕೆ ಕಡೆ ಪೂರ್ವ ಮಾಡ್ತಕ್ಕಂಥದ್ದು, ಉದಯೋತ್ತರ ಅಂದ್ರೆ ಮೊಳಕೆವಾಗಿ ಬಂದಂತ ಅಂತ ಹೇಳ್ತೀವಿ. ಇವೆರಡರಲ್ಲಿ ನಾ ಮೊದಲನೇದೇನು ಹೇಳಿದ್ನಲ್ಲ, ಅಂತ ಕಳೆನಾಶಕನ ಉಪಯೋಗ ಮಾಡದೆ ಒಳ್ಳೇದು. ಅಂದ್ರೆ ಬಿತ್ತಿದ ತಕ್ಷಣ ಮಾಡ್ತಕ್ಕಂಥದ್ದು ಒಳ್ಳೇದು. ಅನಿವಾರ್ಯ ಸಂದರ್ಭಗಳಲ್ಲಿ ನಾನು ಮಾಡ್ಲಕ್ ಆಗಿಲ್ಲಪ್ಪ ಬಿತ್ತನೆ ಸಮಯದಲ್ಲಿ ಅಂತಂದ್ರೆ, ಅವಾಗ ನಾವು 20-25 ದಿನಗಳ ನಂತರ ಏನು ಸಿಗ್ತಾವ ನಮಗೆ ಕಳೆನಾಶಕಗಳು ಮಾರುಕಟ್ಟೆಯಲ್ಲಿ ಅವನ್ನು ಮಾಡಬಹುದು. ಅಲ್ಲಿಯೂ ಕೂಡ ಮತ್ತೆ ಒಂದು ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಅಂತಂದ್ರೆ, ಮತ್ತೆ ಮಳೆ ಬರ್ಲಿಕ್ಕೆ ಶುರು ಆತಂತಂದ್ರೆ ಸಿಂಪರಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸಂದಿಗ್ಧ ಅವಧಿ ಮುಗಿದು ಹೋಗ್ಬಿಡ್ತದೆ. ಕಳೆಗಳು ಹೆಚ್ಚು ಬೆಳೆದು ನಿಂತು ಬಿಡ್ತವೆ. ಹರಗಿ ತೆಗಿಬೇಕಾಗ್ತದೆ ಬೆಳೆ. ಜಿನುಗು ಮಳೆ ಹತ್ತಿ ಬಿಡ್ತೀವಿ ಅಂದ್ರೆ 10-15 ದಿನ ರೈತರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆಯ್ತಪ್ಪ ಈ ಬೆಳೆ ಬಿಟ್ಬಿಡೋಣ, ಮುಂಗಾರು ಹಿಂಗಾರಿಗೆ ನೋಡೋಣ ಲೆಕ್ಕಕ್ಕೆ ಬರ್ತಾರೆ. ಮತ್ತೆ ಅದೇ ಒಂದೇ ಅಲ್ಲ, ಒಂದು ಉಳ್ಳಾಗಡ್ಡಿಯೊಳಗೆ ಅವರು ಬೆಳ್ಳುಳ್ಳಿ ಹಾಕ್ತಾರೆ, ಮೆಣಸಿನ್ಕಾಯಿ ಹಾಕ್ತಾರೆ, ಟೊಮೆಟೊ ಹಾಕ್ತಾರೆ, ಬದನೆ ಹಾಕ್ತಾರೆ, ಹೀರಿಕಾಯಿ ಹಾಕ್ತಾರೆ, ಏನೇನೋ ತಮಗೆ ಬೇಕಾಗಿದ್ದು ಕಾಯಿಪಲ್ಲೆ ಏನಿಸ್ತೋ ಅವನ್ನೆಲ್ಲನೂ ಅದರಗಳು ಮಿಶ್ರ ಮಾಡಿ ಹಾಕ್ತಾರೆ. ಅದಕ್ಕೇನು ತೊಂದರೆ ಆಗುತ್ತೆ ಅವಾಗ? ಹೌದು, ಈಗೇನಾಗಿದೆ ನಮ್ಮ ಒಂದು ಕಳೆನಾಶಕಗಳನ್ನು ಉಪಯೋಗ ಮಾಡ್ರಿ ಅಂತ ನಾವು ರೈತರಿಗೆ ಹೇಳಿದಾಗ ಒಂದು ನಿರ್ದಿಷ್ಟ ಬೆಳೆಗೆ ನಿರ್ದಿಷ್ಟ ಕಳೆನಾಶಕವನ್ನು ನಾವು ಶಿಫಾರಸು ಮಾಡಿದ್ದೀವಿ. ಅವರು ಬಹಳ ಬೆಳೆ ಬೆಳೆದು ಬಿಟ್ರೆ ಅಂದ್ರೆ ಬಹಳ ಕಷ್ಟ ಆಗ್ತದೆ. ಗದಗ ಭಾಗದಲ್ಲಿ ಹೋದ ಉಳ್ಳಾಗಡ್ಡಿ ಮೆಣಸಿನಕಾಯಿ ಬಹಳ ಸಾಮಾನ್ಯ, ಇದಕ್ಕೆ ನಾವು ಹೇಳಿದೀವಿ. ಯಾಕಂದ್ರೆ ಇಲ್ಲಿ ಪೆಂಡಿಮಿಥೆಲ್ ಅನ್ನತಕ್ಕಂಥ ಒಂದು ಎರಡೂ ಬೆಳೆಗಳಿಗೆ ಆಗ್ತಕ್ಕಂತ ಒಂದು ಕಳೆನಾಶಕ ಇದೆ. ಫಸ್ಟ್ಗೆ ಏನ್ ಮಾಡ್ತಾರೆ ಅವರು, 2 ಫೀಟ್ ಸಾಲಲ್ಲಿ ಮೆಣಸಿನಕಾಯಿನ ಬಿತ್ತಾರೆ, ಇಲ್ಲಾಂದ್ರೆ ಒಂದು ಅಕ್ಕಡಿನ ಆರ್ ಸಾಲಿಗಾರ ಮಾಡ್ತಾರೆ. ಈಗ ಎರಡು ಒಂದೇ ಟೈಮ್ ಅವನು ಬಿತ್ತೋದ್ರಿಂದ ಪೆಂಡಿಮಿಥೆಲ್ ಅನ್ನ ನಂತರ ನೀವು ಹೊಡೆದು ಬಿಟ್ರೆ ಬಿತ್ತನೆ ಆದ ತಕ್ಷಣ ನಿಮ್ಗೆ 30-35 ದಿನ ನಿಮ್ಗೆ ಏನು ಸಮಸ್ಯೆ ಇಲ್ಲ. 30-35 ದಿನ ಆದ್ಮೇಲೆ ಸಮಸ್ಯೆ ಶುರು ಆಗ್ತದೆ. ಯಾಕಂದ್ರೆ ನಾವು ಅವಾಗ ಏನು ಕಳೆನಾಶಕಗಳು ಉಪಯೋಗ ಮಾಡ್ತೀವಲ್ಲ, ಅವು ಎರಡು ಬೆಳಿಗ್ಗೆ ಆಗಿ ಬರೋದಿಲ್ಲ. ಕೆಲವೊಂದ್ ಇದಾವೆ, ಬರೇ ಹುಲ್ಲು ಜಾತಿಯ ಬೆಳೆಗಳಿದ್ದು ಅಂತಂದ್ರೆ ಅಲ್ಲಿ ಉಳ್ಳಾಗಡ್ಡಿಗೂ ಅದೇ ಕಳೆನಾಶಕ ಇದೆ, ಕುಜಲಫಾಪ್ ಅಂತ ಇದೆ, ಮೆಣಸಿನಕಾಯಿಗೂ ಅದೇ ಇದೆ. ಆದ್ರೆ ಜಮೀನ್ ಅಂದ್ಕೊಳ್ಳಿ ಎಲ್ಲ ತರದ ಕಸಗಳು ಬರ್ತವೆ, ಅವಾಗ ಶಿಫಾರಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅವರು ಟೊಮೆಟೋನು ಹಾಕಿದ್ರು, ಬದನೆಕಾಯಿ ಹಾಕಿದ್ರು, ಮತ್ತೆ ಹೆಚ್ಚು ಬೆಳೆ ಹಾಕಿದ್ರು ಅಂದ್ರೆ ಸ್ವಲ್ಪ ಕಷ್ಟ. ಅವಾಗ ನಾವು ನಿರ್ದಿಷ್ಟ ಬೆಳೆಗಳನ್ನ ಬೆಳಿಬೇಕಾಗ್ತದೆ. ಸಿಂಪರಣೆ ಹೇಗಿಲ್ಲಿ ಕಳೆನಾಶಕಗಳನ್ನ ಯಾವ ರೀತಿ ಸಿಂಪರಣೆ ಮಾಡ್ಬೇಕಂತೇಳಿ? ಈಗ ನೋಡಿ, ಕಳೆನಾಶಕಗಳನ್ನ ಸಿಂಪರಣೆ ಮಾಡ್ಬೇಕಾದ್ರೆ ನಾವು ನಮ್ಮ ರೈತರಿಗೆ ಕೆಲವೊಂದು ಮುಂಜಾಗ್ರತೆ ಕ್ರಮಗಳನ್ನು ಕೂಡ ನಾವು ಹೇಳ್ತೀವಿ. ಕಳೆನಾಶಕ ಬಳಸೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ಮಾಹಿತಿ ಇರಲಿ ಅಂತ ಹೇಳ್ತೀವಿ. ಯಾಕಂತಂದ್ರೆ ಇಲ್ಲಿ ಪದ್ಧತಿ ಹೆಂಗಿದೆ ಅಂತಂದ್ರೆ, ಅವರು ನಾವು 300 ಲೀಟರ್ ಒಂದು ಎಕರೆಗೆ ಬಳಸ್ರಿ ಅಂತ ನಾವು ಹೇಳ್ತೀವಿ. ಅವ್ರು ಅಷ್ಟು ಮಾಡೋದೇ ಇಲ್ಲ. ಅವರು ನೀರಿನ ಪ್ರಮಾಣ ಬಹಳ ಕಡಿಮೆ ಅವ್ರು ಉಪಯೋಗ ಮಾಡೋದು. ನೀರೇ ಸಿಗೋದಿಲ್ಲ ಹೊಲದಲ್ಲಿ ಅವ್ರಿಗೆ. ಪಾಪ 300 ಲೀಟರ್ ಎಲ್ಲಿಂದ ಮಾಡ್ಬೇಕು? 300 ಲೀಟರ್ ಮಾಡಿದ್ರೆ ಒಳ್ಳೇದೇ. ಅದಕ್ಕೆ ನಾವೇನು ಮಾಡೋ, ರೈತರಿಗೆ ಕನಿಷ್ಠ 200 ಲೀಟರ್ ಆದರೂ ಉಪಯೋಗ ಮಾಡ್ರಿ. ಬಿತ್ತಿದ ತಕ್ಷಣ ಏನು ಕಳೆನಾಶಕ ಉಪಯೋಗ ಮಾಡ್ತೀರಿ, ಅವನು ಉಪಯೋಗ ಮಾಡ್ಬೇಕಾದ್ರೆ 200 ಲೀಟರ್ ನೀರು ಒಂದು ಎಕರೆಗೆ ಏನು ಶಿಫಾರಸು ಮಾಡಿರ್ತೀವಿ ಅದನ್ನು ಮಿಕ್ಸರ್ ಮಾಡಿ ಮಾಡ್ರಿ. ನೀರು ಸ್ವಲ್ಪ ಹೆಚ್ಚಿಗೆ ಉಪಯೋಗ ಮಾಡಿದ್ರೆ ಕಳೆಗಳ ಒಂದು ಸಮರ್ಪಕ ಒಂದು ನಿಯಂತ್ರಣ ಆಗ್ತದೆ. ಉಪಯುಕ್ತ ಜಾಸ್ತಿ ಇದೆ, ಜಾಸ್ತಿ ಇದೆ. ಮತ್ತೆ ಇದಲ್ಲೇ ನಿರ್ದಿಷ್ಟ ಬೆಳೆಗೆ ನಿರ್ದಿಷ್ಟ ಕಳೆನಾಶಕಗಳು ಮತ್ತು ನಿರ್ದಿಷ್ಟ ಪ್ರಮಾಣ, ಏನು ಪ್ರಮಾಣ ಹೇಳ್ತೀವಿ ಅದನ್ನೇ ಮಾಡಬೇಕು. ಮತ್ತು ಯಾವಾಗ ಹೇಳಿರ್ತೀವಿ, ಯಾವ ಸಮಯದಲ್ಲಿ ಹೇಳಿರ್ತೀವಿ ಅದನ್ನೇ ಮಾಡಬೇಕು. ಮತ್ತೆ ಕಳೆನಾಶಕಗಳಿಗೆ ಪ್ರತ್ಯೇಕ ಸಂಪರ್ಕಗಳನ್ನ ಸ್ಪ್ರೇಯರ್ ಇರ್ಬೇಕು. ಅವರು ನಾವು ಹೇಳ್ತೀವಿ ಹ್ಯಾಂಡ್ ಪಂಪ್ ಉಪಯೋಗ ಮಾಡ್ರಿ ಅಂತ ಹೇಳ್ತೀವಿ, ಅವ್ರು ಹಂಗೆ ಮಾಡೋದಿಲ್ಲ. ಪವರ್ ಸ್ಪ್ರೇಯರ್, ಯಾಕಂದ್ರೆ ಫಾಸ್ಟ್ ಆಗ್ಬೇಕು ಅವ್ರಿಗೆ, ಸ್ಪೀಡ್ ಆಗಿ ಆಗ್ಬೇಕು. ಯಾಕಂದ್ರೆ ಅವ್ರಿಗೂ 10-20 ಎಕರೆ ಜಮೀನು ಇರ್ತದೆ, ಅವ್ರಿಗೆ ಆಗಲ್ಲ. ಕೆಲವು ಸಮಸ್ಯೆಗಳಿದೆ ಇಲ್ಲ ಅಂತಿಲ್ಲ, ಆದ್ರೆ ಕಳೆನಾಶಕದಿಂದ ಜಾಸ್ತಿ ಉಪಯೋಗ ಆಗ್ಬೇಕಂತಂದ್ರೆ ಹ್ಯಾಂಡ್ ಪಂಪ್ಗಳನ್ನು ಉಪಯೋಗ ಮಾಡಬೇಕು. ಭೂಮಿ ಸರಿಯಾಗಿ ತೊಯ್ಬೇಕು, ಬಿತ್ತಿದ ತಕ್ಷಣ ಹೊಳಿತಕ್ಕಂಥ ಭೂಮಿ ಸರಿಯಾಗಿ ತೊಯ್ಬೇಕಂತಂದ್ರೆ 300 ಲೀಟರ್ ನೀರು ಆದರೂ ಉಪಯೋಗ ಮಾಡಬೇಕು. ಇಲ್ಲ ಚೆನ್ನಾಗಿ ಮಳೆ ಬಂದಿತ್ತು ಅಂತಂದ್ರೆ 200 ಲೀಟರ್ ಆದರೂ ಸಾಕು, ಕನಿಷ್ಠ ಅಷ್ಟು ಅವ್ರು ಉಪಯೋಗ ಮಾಡಬೇಕು. ಸಹಜವಾಗಿ ತಂಪು ಇರುತ್ತೆ, ತಂಪನೆಗೆ ತಂಪು ಸೇರಿದಂತೇಳಿ ಸ್ವಲ್ಪ ನೀರು ಕಡಿಮೆ ಮಾಡಿದ್ರೆ ನಡೀತದೆ. 200 ಲೀಟರ್ ಅಂತೂ ಕನಿಷ್ಠ ಮಾಡಲೇಬೇಕು, ಅದಕ್ಕಿಂತ ಹೆಚ್ಚು ಕಡಿಮೆ ಮಾಡೋದು ಸ್ವಲ್ಪ ಕಳೆನಾಶಕಗಳ ಒಂದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ದ್ರವ ರೂಪದಲ್ಲಿ ಕೆಲವು ಇದಾವೆ, ಅದು ಫಾರ್ಮುಲೇಷನ್ ಮೇಲೆ ಹೋಗ್ತದೆ ಅದು. ಮತ್ತೆ ಈ ರೀತಿಯಾಗಿ ಹೆಚ್ಚು ಕಳೆ ಎಲ್ಲಿ ಬರುತ್ತೆ, ಯಾವ ಬೆಳೆಯಲ್ಲಿ ಬರುತ್ತೆ, ಮತ್ತೆ ಯಾವ ಬೆಳೆಗೆ ತೊಂದರೆ ಮಾಡುತ್ತೆ, ಅಲ್ಲಿ ಮಾತ್ರ ಇದನ್ನು ಉಪಯೋಗ ಮಾಡಬೇಕು. ಮಾಡಿದ್ರೆ ಒಳ್ಳೇದು, ಶೇಂಗಾದಂತ ಬೆಳೆಗೆ, ಉಳ್ಳಾಗಡ್ಡಿ ಅಂತ ಬೆಳೆಗೆ ಇದು ಮಾಡಿದ್ರೆ ಒಳ್ಳೇದು. ಈಗ ದ್ವಿದಳ ಧಾನ್ಯದಲ್ಲಿ ಏನು 30 ದಿನದಿಂದ ಒಂದು ಎಡೆ ಕೊಂಡು ಹೊಡೆದ್ರೆ ಅವು ಒಂದಕ್ಕೊಂದು ಕೂಡ್ಕೊಂಡ್ಬಿಡ್ತಾವು ಬಳ್ಳಿ ಹಬ್ಬದ ಹಬ್ಬಿ, ಆದಷ್ಟು ಅಲ್ಲಿ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಈಗ ಅಲ್ಲಿನೂ ಮಾಡ್ತಕ್ಕಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಲ್ಲಿನೂ ಕೂಡ ಹೆಸರಿನಾಗೂ ಕೇಳ್ತಾರೆ, ಈಗ ಹೆಸರು ಇರೋದು 70-80 ದಿನದ ಬೆಳೆ. ರೈತರಿಗೆ ಏಪ್ರಿಲ್ ಮೇದಲ್ಲಿ ಚಲೋ ಮಳೆ ಆದ್ರೆ ಮೇದಾಗ ಬಿತ್ತಿ ಬಿಡ್ತಾರೆ ಅವರು, ಅವಾಗೂ ಕಳೆನಾಶಕ ಕೇಳ್ತಾರೆ. ಆದಷ್ಟು ಕಡಿಮೆ ಮಾಡಬೇಕು ಅನಿವಾರ್ಯ. ಅವ್ರ ಹೊಲ ಬಹಳ ಕಸ ಇತ್ತಂತಂದ್ರೆ ಮಾಡಬಹುದು, ಒಂದ್ಸಲ ಬಿತ್ತಿದ ತಕ್ಷಣ ಪೆಂಡಿಮಿತಿಯಲ್ಲಿ ಒಂದು 800 ml ಉಪಯೋಗ ಮಾಡಿದ್ರೆ ಸಾಕು, ಅದು ಒಂದು ಸಾಕು. ಎಡಿ ಹೊಡೆಯಕ್ಕೂ ಬರ್ತದೆ, ಒಂದು 25-30 ದಿನಕ್ಕೆ ಎಡಿ ಹೊಡೆಬಿಟ್ರೆ ಹೋಗ್ಬಿಡುತ್ತೆ. ಎಲ್ಲಿ ಬೇಕೋ ಅಲ್ಲಿ ಮಾಡ್ಬೇಕು. ತಾವು ಹೇಳಿದಂಗೆ ಉಳ್ಳಾಗಡ್ಡಿ ಇರ್ಬೋದು, ಮತ್ತೆ ಶೇಂಗಾದಂತ ಬೆಳೆಯಲ್ಲಿ ಇಂತಲ್ಲಿ ಮಾಡ್ಲೇಬೇಕಾಗ. ಗೋವಿಂಜೋಳದಲ್ಲಿ ಅವರು ಕಳೆ ಕಡಿಮೆ ಇದ್ರೆ ಬಿಡ್ಬೋದು, ಅಲ್ಲಿನೂ ಅಂತರ್ ಬೇಸಾಯ ಮಾಡಿ ಕಂಟ್ರೋಲ್ ಮಾಡಬಹುದು. ಯಾಕಂದ್ರೆ ಒಂದು ಹಂತದ ಮ್ಯಾಲ್ ಬಂತು ಅಂದ್ರೆ ಸೂರ್ಯನ ಬಿಸಿಲು ಸಿಗ್ಲಾರ್ದಕ್ಕೆ ಕಳೆಗಳು ಅಲ್ಲೇ ಸಪ್ರೆಸ್ ಆಗಿ. ಗೋವಿನ ಜೋಳ ಎತ್ತರ ಬೆಳೀತಿ ಅಂದ್ರೆ ನಳ್ಳು ಮಾಡ್ತಾ ಅಂತ ಹೇಳ್ತಾರೆ, ರೈತರಿಗೆ ಗೊತ್ತಿದೆ ಅದು. ಒಂದು 30-35 ದಿನ ಅವ್ರು ಕಂಟ್ರೋಲ್ ಇಟ್ಟರಂದ್ರೆ ಬೆಳೆ ತನ್ನಷ್ಟು ತಾನು ಬಂತಂತಂದ್ರೆ ಕೆಳಗೆ ಕಸ ಬರೋದೇ ಇಲ್ಲ, ಬರಂಗಿಲ್ಲ. ಬಂದ್ರು ಏನು ತೊಂದರೆ, ಏನು ತೊಂದರೆ ಮಾಡೋದಿಲ್ಲ, ಅಷ್ಟು ಅವು ತೊಂದರೆ ಮಾಡೋದಿಲ್ಲ. ಯಾಕಂದ್ರೆ ಸಂದಿಗ್ಧ ಅಂತ ಮುಗಿದೋಗಿರುತ್ತೆ. ಹೌದು, ಒಟ್ಟಾರೆ ನಮ್ಮ ರೈತರಿಗೆ ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಿ ಕಳೆ ನಿರ್ವಹಣೆ ಕುರಿತು? ಈಗ ನೋಡಿ, ರೈತರು ಸ್ವಲ್ಪ ಕಳೆಗಳ ವಿಷಯದಲ್ಲಿ ಬಹಳ ನಿರ್ಲಕ್ಷ್ಯ ಧೋರಣೆ ಅವರು ತಾಳ್ತಾ ಇದ್ದಾರೆ. ಕಳೆಗಳಿಂದನೇ ಬಹಳ ಒಂದು ನಷ್ಟ ಇದೆ ಅನ್ನೋದು ಅವ್ರು ಮೊದಲಿಗೂ ಮರಣಾಡ್ಬೇಕು. ಅವರು ರೋಗದಿಂದ 15% ಒಂದು 15% ಇಳುವರಿ ನಷ್ಟ ಆದರೆ,

ಇದುವರೆಗೆ ಸಾಕ್ಷರತೆಯ ಗೀತೆಯನ್ನು ಕೇಳಿದ್ರೆ ಇನ್ನು ಪ್ಯಾಟಿಧಾರಣಿ ಪ್ರತಿ ಕ್ವಿಂಟಾಲ್ಗೆ. ಕಡಲೆಕಾಳು ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ 2889 ರೂಪಾಯಿಂದ 4,939 ರೂಪಾಯಿಗಳು ಗರಿಷ್ಠ. ಇನ್ನು ಉದ್ದಿನಕಾಳು 3,565 ರೂಪಾಯಿಂದ 5,447 ರೂಪಾಯಿಗಳು. ಇನ್ನು ಹುರುಳಿ ಬೀಜ 3,211 ರೂಪಾಯಿಗಳು. ಅಲಸಂದೆ 6,829 ರೂಪಾಯಿಂದ 7,150 ರೂಪಾಯಿಗಳು. ಕುಮೀನ್ ಸೀಡ್ಸ್ 1,507 ರೂಪಾಯಿಗಳು. ಹೆಸರುಕಾಳು 2,369 ರೂಪಾಯಿಂದ 5,317 ರೂಪಾಯಿಗಳು. ಇನ್ನು ಗೆಜ್ಜಿ ಶೇಂಗಾ 4,090 ರೂಪಾಯಿಂದ 6,770 ರೂಪಾಯಿಗಳು. ಬಿಳಿ ಜೋಳ 1,617 ರೂಪಾಯಿಂದ 3,715 ರೂಪಾಯಿಗಳು. ಮೆಕ್ಕೆಜೋಳ 1,630 ರೂಪಾಯಿಂದ 1,825 ರೂಪಾಯಿಗಳು. ಇನ್ನು ರಾಗಿ 2,269 ರೂಪಾಯಿಗಳು. ಕುಸುಬೆ 3,013 ರೂಪಾಯಿಗಳು. ಹಾಗೂ ಸೂರ್ಯಕಾಂತಿ